ಹಿನ್ನೆಲೆಯಲ್ಲಿ ನೈರುತ್ಯ ರೈಲ್ವೆಯು ಬೆಂಗಳೂರು ಹಾಗೂ ತಿರುವನಂತಪುರಂ ನಾರ್ತ್ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ತಿರುವನಂತಪುರಂ ನಾರ್ತ್ ಹಾಗೂ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್, ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಕೆಆರ್ಪುರಂ, ಬಂಗಾರಪೇಟೆ, ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮುಖ್ಯಮಂತ್ರಿ. ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ, ಸಮಯ 6:50. ಇನ್ನು ಕೇಳೋಣ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬೆಟ್ಟಗೇರಿಯ ಟಿಎ ಕಿಶೋರ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಲಿದ್ದೀರಿ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬೆಟ್ಟಗೇರಿಯ ತೊಳೂರು ಎ ಕಿಶೋರ್ ಕುಮಾರ್ ಅವರಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಕಿಶೋರ್ ಕುಮಾರ್ ಅವರು. ನಮಸ್ಕಾರ ಕಿಶೋರ್. ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರ? ಚಿಕ್ಕ ವಯಸ್ಸಿನಿಂದಲೇ ವಿದ್ಯಾಭ್ಯಾಸ ಮಟ್ಟದಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀವಿ. ನಿಮ್ಮ ತಂದೆಯವರು? ತಂದೆಯವರು ಕೃಷಿಕರು. ಅವ್ರ ಜೊತೆ ನೀವು ಕೃಷಿಯಲ್ಲಿ? ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೀವಿ ಸರ್. ಯಾವ್ಯಾವ ಬೆಳೆಗಳು ಬೆಳೀತೀರ ಮುಖ್ಯವಾಗಿ? ಈಗ ಬಹಳ ಮುಖ್ಯವಾಗಿ ಕಾಫಿ, ಒಳ್ಳೆಮೆಣಸು, ಅಡಿಕೆ, ಬಾಳೆ, ಮತ್ತೆ ಸೆಂಟ್ರಲ್ ಕ್ರಾಪ್ ಅಂತೇಳಿ ಕಿತ್ತಳೆ ಆಗ್ತದೆ. ಕಿತ್ತಳೆನೂ ಇದೆ? ಕಿತ್ತಳೆನೂ ಇದೆ ಸರ್. ಇದರಲ್ಲಿ ಮುಖ್ಯವಾದ ಬೆಳೆ ಅಂದ್ರೆ ನಿಮ್ದು ಕಾಫಿ? ಕಾಫಿ, ಕಾಫಿ ಮತ್ತೆ ಒಳ್ಳೆ ಮೆಣಸು. ಮಿಶ್ರ ಬೆಳೆಗಳು? ಮಿಶ್ರ ಬೆಳೆ ಸರ್. ಕಾಫಿ ಎಷ್ಟು ವರ್ಷ ತೋಟ ಅದು? ಕಾಫಿ 6-7 ಎಕರೆದು 25 ವರ್ಷ ದಾಟಿದೆ. ಬಾಕಿ ಈಗ ಹೊಸದಾಗಿ 6-7 ವರ್ಷ ಆಗಿದೆ. ಹೊಸದಾಗಿ ಅಂದ್ರೆ ಹೊಸದು ಡಾರ್ಫ್ ತಳಿ ಹಾಕಿದೀವಿ ಸರ್. ಅಂದ್ರೆ ರೋಬಸ್ಟ ಮತ್ತು ಅರಬಿ ಇದು ಮಿಶ್ರ. ಏನು ವಿಶೇಷ ಅದ್ರದ್ದು? ಅದು ವಿಶೇಷ ಅಂದರೆ ಗಿಡ 7 ಅಡಿಗೆ ಹಾಕುವಂಥದ್ದು, ಮತ್ತು ಇಳುವರಿ ಜಾಸ್ತಿ ಕೊಡ್ತದೆ, ಮತ್ತು ಗಿಡ ಭಾಳ ಹೈಟಿಗೆ ಹೋಗೋದಿಲ್ಲ, ಗಿಡ ಬಗ್ಗಿ ಬರ್ತದೆ, ಫಸಲು ಚೆನ್ನಾಗಿ ಬರ್ತದೆ. ಬೇರೆ ತಳಿಗಳು ಏನಾದರೂ ಇದೆಯಾ? ಬೇರೆ ನಾವು ಕಾಂಜಿನಿಸಿ ಕಾಫಿ ಹಾಕಿದ್ದೀವಿ, ಅದು ನಾವೇ ಮಾಡಿದ್ದು. ಅದರ ಮೇಲೆ ಹಳೆ ರೋಬಸ್ಟ ಕಾಂಜಿನಿಸು ಅದು ಚೆನ್ನಾಗಿರುತ್ತೆ, ಚೆನ್ನಾಗಿ ಇಳುವರಿ ಬರ್ತದೆ. ರೋಬಸ್ಟಾನೆ ಅದು ಗುಣಮಟ್ಟ ಹೇಗಿರುತ್ತೆ? ಗುಣಮಟ್ಟ ಉತ್ತಮವಾಗಿರ್ತದೆ, ಮತ್ತೆ ನಾವು ಮಾಡುವ ಕೃಷಿಗೆ ಮೇಲೆ ಅದು ಅವಲಂಬಿತವಾಗಿರ್ತದೆ. ಕಾಫಿನಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂತಂದ್ರೆ ವರ್ಷದ ಪ್ರಾರಂಭದಿಂದಲೇ ಎಲ್ಲ ಚಟುವಟಿಕೆಗಳನ್ನ ಕೈಗೊಳ್ಬೇಕು. ಈ ಕೊಯ್ಲು ಆದ್ಮೇಲೆ ಗಿಡ ಕಪಾತನ್ನ ಮಾಡ್ಕೋಬೇಕಾಗತ್ತೆ, ಅದು ಹೇಗೆ ಮಾಡ್ಕೊಳ್ತೀರ ನೀವು ಗಿಡ? ನಾವು ಕಾಫಿ ಕೊಯ್ಲಾದಾಗೆ ಅದ್ರ ಕಾಫಿ ಕಪಾತಿಗೆ ತಳಿ ಜನ ಇದ್ದಾರೆ, ಅವರು ಅದನ್ನು ಕಪಾತ್ ಮಾಡಿಕೊಂಡು ಬರ್ತಾರೆ. ಏನೇನು ತೆಗಿತೀರ? ಅದು ಅದು ಬಹಳ ಬೆಳೆದು ಹೋದಂತ ರೆಕ್ಕೆ, ಮತ್ತೆ ವೇಸ್ಟ್ ರೆಕ್ಕೆಗಳನ್ನು, ಮತ್ತು ಏನು ಉಪಯೋಗ ಬಾರದ ಅಂತ ಗಂಡು ರೆಕ್ಕೆಗಳನ್ನ ಕಡಿದು ತೆಗಿತಾರೆ. ಮತ್ತೆ ಒಣಗಿರ್ತವೆ, ಒಣಗಿದ ಕಡ್ಡಿಗಳನ್ನೆಲ್ಲ ಕ್ಲೀನ್ ಮಾಡಿ ಮಾಡ್ತೀವಿ ಸರ್. ಅದು ಗಿಡ ಕಪಾತು? ಗಿಡ ಕಪಾತು ಯಾವ ತಿಂಗಳಲ್ಲಿ ಅದು ಮಾಡೋದು? ಅದು ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ಮಾಡ್ತಾ ಬರ್ತೀವಿ, ಅಂದರೆ ಕಾಫಿ ಕುಯ್ತಾ ಇದ್ದಂಗೆ ಮಾಡಿಕೊಂಡು ಬರ್ತೀವಿ. ಮತ್ತೆ ಈ ಹೂ ಮಳೆ ಯಾವಾಗ ನಿಮ್ಮ ಕಡೆ? ನಾವು ಸಾಧಾರಣವಾಗಿ ಮಾರ್ಚ್ ತಿಂಗಳಲ್ಲಿ ಹೂ ಅದೇ ಮಾಡ್ತೀವಿ. ಅದಕ್ಕೆ ನಮಗೆಲ್ಲ ಕೆರೆ ಅವಲಂಬಿತ ನೀರು, ಸ್ಪ್ರಿಂಕ್ಲರ್ ಇದೆ? ಸ್ಪ್ರಿಂಕ್ಲರ್ ಇದೆ ಸರ್. ಸ್ಪ್ರಿಂಕ್ಲರಿಂದ ಇದೆ, ಸ್ಪ್ರಿಂಕ್ಲರ್ ಇಲ್ಲದ್ರೆ ಕಾಫಿ ಆಗೋದಿಲ್ಲ ಈ ವರ್ಷನ ಪರಿಸ್ಥಿತಿಗೆ. ಅದನ್ನು ಮಾಡ್ತೀವಿ. ಅದು ಏನು ಮಾರ್ಚಲ್ಲಿ ಮಾಡ್ತೀರೋ ಫೆಬ್ರವರಿಲ್ಲ? ಫೆಬ್ರವರಿ ಎಂಡು ಮಾರ್ಚ್ ಫಸ್ಟ್ ವೀಕ್ ಒಳಗೆ ಮಾಡ್ತೀವಿ. ಅದು 2 ಸರಿ ಕೊಡಬೇಕಾಗತ್ತೆ? ಹೌದು, ಅದು ಬ್ಲಾಸಮ್ ಆಗಿ ಮತ್ತೆ 8 ದಿವಸ ಕಳೆದು 10 ದಿವಸ ಕಳೆದು ಅದು 15 ದಿವಸದ ಒಳಗೆ ಮಾಡ್ತೀವಿ ಸರ್. ಆ ಸಂದರ್ಭದಲ್ಲಿ ಗೊಬ್ಬರ ಏನಾದರೂ ಕೊಡ್ತೀರಾ? ಲೈಟಾಗಿ ಯೂರಿಯಾ ಕೊಡ್ತೀವಿ ಸರ್. ಅದು ಯೂರಿಯಾ ಕೊಟ್ಟಾದ್ಮೇಲೆ ಅದು ಬ್ಲಾಸಮ್ ಚೆನ್ನಾಗಾಗ್ತದೆ. ಆ ನಂತರ ಒಂದು 15 ದಿವಸ ಬಿಟ್ಟು ನಾವು ಸೆಟ್ಟೈಡ್ ತಳಿ ಸುಣ್ಣ ಹಾಕ್ತೀವಿ ಸರ್. ಓ, ಮತ್ತೆ ಮತ್ತೆ ಎಕರೆಗೆ 4 ಚೀಲ ಅಂದರೆ ಹೂ ಅರಳಿದ ಮೇಲೆ? ಅರಳಿದ ಮೇಲೆ. ಸುಣ್ಣ ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ? ಸುಣ್ಣ ಕೊಡೋದ್ರಿಂದ ಕ್ಯಾಲ್ಸಿಯಂ ಗಿಡಕ್ಕೆ ಕೊಟ್ಟಾಗ್ತದೆ, ಮತ್ತೆ ಗಿಡ ಹೆಲ್ದಿಯಾಗಿರ್ತದೆ. ವಿಶೇಷವಾಗಿ ಒಳ್ಳೆ ಮೆಣಸಿಗೆ ಅದು ಭಾಳ ವಿಶೇಷವಾಗಿರ್ತದೆ ಸುಣ್ಣ ಕೊಡೋದರಿಂದ. ನಮ್ಮ ತಜ್ಞರು ಕೂಡ ಹೇಳ್ತಾ ಇರ್ತಾರೆ ಮಣ್ಣಲ್ಲಿ ಆಮ್ಲೀಯತೆ ಸಮಸ್ಯೆ ಕೊಡಬೇಕಾಗತ್ತೆ ಅಂತ. ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರುತ್ತೆ, ಮಣ್ಣು ಹುಳಿ ಬರ್ತದೆ ಬೇಗ, ಹಾಗಾಗಿ ಸುಣ್ಣದ ಅಗತ್ಯ ತುಂಬಾ. ಮತ್ತೆ ಈಗ ಈ ಹೂ ಮಳೆಯ ಸಂದರ್ಭದಲ್ಲಿ ಒಂದ್ಸರಿ ಯೂರಿಯಾ ಕೊಡ್ತೀರಾ? ಹೌದು. ಮತ್ತೆ ಯಾವ ಗೊಬ್ಬರ ಕೊಡ್ತೀರಾ? ಆನಂತರ ನಾವು ಮೇ ಕೊನೆ ವಾರ ಅಥವಾ ಜೂನ್ ಮೊದಲನೇ ವಾರದಲ್ಲಿ ನಾನು ಮಣ್ಣನ್ನು ಟೆಸ್ಟ್ ಮಾಡಿ ಗೊಬ್ಬರ ಹಾಕುವಂಥದ್ದು. ಮಣ್ಣಿನ ಮಾದರಿ ನೀವೇ ತೆಗಿತೀರಾ? ಗೊತ್ತಿದೆ, ನಾನು ತೋಟದ ಮಧ್ಯದಿಂದ ತೆಗೆದು ಆನಂತರ ನಾವು ಅದನ್ನು ಪ್ರಯೋಗಲಾಗಿ ಕಳಿಸಿ ಅವರ ರಿಪೋರ್ಟ್ ಆಧಾರದ ಮೇಲೆ ನಾನು ಗೊಬ್ಬರ ಕೊಡುವಂಥದ್ದು. ಅದರ ಮೇಲೆ ಅವರು ಶಿಫಾರಸು ಕೊಡ್ತಾರೆ? ಅವರು ಶಿಫಾರಸು ಮಾಡ್ತಾರೆ ಇಷ್ಟಿಷ್ಟು ಕೊಡಬೇಕು ಅಂತೇಳಿ. ಅಂದರೆ ನಾವು ತುಂಬ ಅತಿಯಾಗಿ ಕೊಟ್ಟರು ಅದು ಪ್ರಯೋಜನ ಬರೋದಿಲ್ಲ, ಹಾಗೆ ಅವರು ಶಿಫಾರಸಿನಂತೆ ಗೊಬ್ಬರ ಹಾಕೋದು. ಎರಡು ಬಾರಿ ಅವರು ಶಿಫಾರಸಿನಂತೆ ಗೊಬ್ಬರ ಹಾಕೋದು. ಮಣ್ಣು ಪರೀಕ್ಷೆ ಎಲ್ಲಿ ಮಾಡಿಸ್ತೀರಾ? ಮಣ್ಣು ಪರೀಕ್ಷೆ ಈಗ ಕಾಪಿ ಬೋರ್ಡ್ ಅವರೇ ಮಾಡಿಸಿಕೊಟ್ರು, 2-3 ವರ್ಷದಿಂದ ಅವರೇ ಮಾಡ್ತಿದ್ದಾರೆ. ಚಟ್ಟಳ್ಳಿಯಲ್ಲಿ ಒಂದು ಚಟ್ಟಳ್ಳಿಯಲ್ಲಿ ಇದೆ, ಮತ್ತೆ ಗೋಣಿಕೊಪ್ಪದಲ್ಲಿ ಇದೆ. ಇವಾಗ ಅಲ್ಲೇ ಮಾಡಿಸ್ತೀರಾ? ಅಲ್ಲೇ ಮಾಡ್ತೀವಿ ಸರ್. ಅವರ ಶಿಫಾರಸಿನ ಮೇಲೆ ಗೊಬ್ಬರ ಕೊಡುವಂಥದ್ದು. ಏನೇನು ಗೊಬ್ಬರ ಕೊಡ್ತೀರಾ? ಮೊದಲನೇ ಬಾರಿಗೆ ಇವರು ಸಹ ಯೂರಿಯಾ ರಾಕ್ ಮತ್ತು ಪೊಟ್ಯಾಸ್ ಅದನ್ನು ಮಿಶ್ರಣ ಮಾಡಿ ಕೊಟ್ಟೆ. ಅದರ ಮೇಲೆ ಇವರು ಸಹ ಮಳೆ ಜಾಸ್ತಿ ಇರೋದರಿಂದ ಉದುರುವ ಸಂಖ್ಯೆ ಜಾಸ್ತಿ ಆಯಿತು, ಹಾಗಾಗಿ 64 ಕೊಟ್ಟಿದ್ವಿ ಎಕರೆಗೆ, ಒಂದು 3 ಚೀಲನಂತೆ. ಯಾವಾಗ ಕೊಟ್ಟಿರಿ ಅದು? ಅದು ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್. ಓ, ಅವಾಗಲೂ ಒಂದ್ಸರಿ ಕೊಟ್ಟಿರಿ? ಹಾಂ, ಸೊ ಒಂದು ಕೊಟ್ಟಿದ್ದೀವಿ ಸರ್. ಓ, ಮಳೆ ಬಿಡು ಕೊಟ್ಟಾಗ? ಮಳೆ ಬಿಡು ಕೊಟ್ಟರೆ ಕಾಫಿ ಉದುರುತ್ತದೆ ಅಂತೇಳಿ, ಯಾಕೆಂದರೆ ನಮ್ಮಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದರಿಂದ ಯೂರಿಯಾ ಬೇಡ ಅಂತೇಳಿ ಕಾಂಪ್ಲೆಕ್ಸ್ ಕೊಟ್ಟಿದ್ದು. ಸ್ವಲ್ಪ ರಂಜಕನೂ ಬೇಕಾಗುತ್ತೆ. ಬೇಕಾಗ್ತದೆ. ಪೊಟ್ಯಾಶು? ಹೌದು. ಕಾಯಿಗಳು ಉದುರದಂಗೆ? ಉದುರದಂಗೆ ಹಿಡಿದಿಟ್ಟುಕೊಳ್ತದೆ ಅದನ್ನು. ಪೊಟ್ಯಾಶನ್ನು ಕೊಡ್ತೀರಾ? ಕೊಟ್ಟಿದ್ದೀವಿ ಸರ್. ಮತ್ತೆ ಮಳೆ ಮುಗಿದ ಮೇಲೆ ಏನಾದರೂ ಕೊಡ್ತೀವಿ? ಮಳೆ ಮುಗಿದ ಮೇಲೆ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಫಸ್ಟ್ ಒಳಗಡೆ ಮತ್ತೆ ನಾವು 10-26 ಮತ್ತೊಂದು ಗೊಬ್ಬರವನ್ನು ಕೊಟ್ಟಿದ್ದೀನಿ. ಕಾಯಿ ಬಲಿಯೋದಕ್ಕೆ? ಕಾಯಿ ಬಲಿಯೋದಕ್ಕೆ ಮತ್ತೆ ಗಿಡಗಳು ರೆಕ್ಕೆ ಹೋಗುವಂಥದ್ದು. ಅಂದರೆ ಕಾಫಿ ಗಿಡದ ಮುಖ್ಯವಾಗಿ ರೆಕ್ಕೆ ಓಡುವಂಥದ್ದು 2 ಸೀಸನಲ್ಲಿ ಮಾತ್ರ, ಒಂದು ಜೂನ್ ಫಸ್ಟ್ ವೀಕಲ್ಲಿ ಮತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅದರ ಬೀರು ಓಡುವಂಥದ್ದು ಆ ಟೈಮಿಗೆ ಕೊಡ್ತಿದ್ದೆ ಸರ್. ಜೊತೆಗೆ ಮುಂದಿನ ವರ್ಷದ ಬೆಳೆಗೆ ಮೊಗ್ಗುನು ಕೂಡ ಅವಾಗಲೇ ಅಭಿವೃದ್ಧಿ ಆಗಿ ಪ್ರಾರಂಭ ಆಗುತ್ತೆ, ಪ್ರಾರಂಭ ಮಾಡಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅದಕ್ಕೆ ಗೊಬ್ಬರಕ್ಕೆ ನಾವು ಈಗಲೇ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಒಂದೇ ಸರಿ ಹೂವು ಅರಳ್ಬಿಡುತ್ತೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆದರೆ ಅಭಿವೃದ್ಧಿ ಸೆಪ್ಟೆಂಬರ್ ಇಂದಲೇ ಪ್ರಾರಂಭ ಆಗಬೇಕು ಸರ್. ಓ, ಅಷ್ಟು ದೀರ್ಘಾವಧಿಯಾಗಿ ಅದು ಪ್ರಾರಂಭ ಆಗುತ್ತೆ. ಅದು ಮಾಡಬೇಕು. ಮತ್ತೆ ಚಿಗುರು ತೆಗಿತಾರೆ, ನೋಡ್ಕೊಳ್ಬೇಕು ಸರ್. ಚಿಗುರು ಯಾವಾಗ ತೆಗಿತೀರಾ? ಚಿಗುರು ಈ ವರ್ಷ ನಮ್ಮಲ್ಲಿ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಅಂತ ಹೇಳ್ಬೋದು, ಎಲ್ಲ ಕಡೆ ಮಳೆ ಜಾಸ್ತಿ ಇರೋದರಿಂದ ಈ ವರ್ಷ ಪ್ರತಿ ತಿಂಗಳು ಚಿಗುರು ತೆಗೆಯುವಂಥ ಕಾರ್ಯಕ್ರಮನೇ. ಅಂದರೆ ಕಂಬ ಚಿಗುರು? ಕಂಬ ಚಿಗುರು ಮತ್ತು ಅಡ್ಡ ಚಿಗುರು. ಅಡ್ಡ ಚಿಗುರು ಅಂದರೆ ನೆತ್ತಿ ಬಿಡಿಸಬೇಕು, ಅದಕ್ಕೆ ಸೂರ್ಯದ ಕಿರಣ ಬೀಳಬೇಕು, ಹಾಗಾಗಿ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ. ನೆತ್ತಿ ಎಷ್ಟು ಸರಿ ಬಿಡಿಸ್ತೀರಾ ವರ್ಷಕ್ಕೆ? ನೆತ್ತಿ ಮೊಂದೆಲ್ಲ 2 ವರ್ಷದಲ್ಲಿ ಒಂದು 2-3 ಸರಿ ಬಿಡಿಸಿ, ಈ ವರ್ಷ 4 ಬಾರಿ ಆಯ್ತು ಬಿಡಿಸೋದು. ನೆತ್ತಿ ಬಿಡಿಸೋದು ಡಾರ್ಪ್ ಅನ್ನೋ ಕಾಪಿ ವಿಶೇಷವಾಗಿ ಚಿಗುರು ಬರೋದು, ಬಹಳ ಬರುತ್ತದೆ. ನೆತ್ತಿಯಲ್ಲಿ ಬಿಡಿಸೋದ್ರಿಂದ ಏನು ಅನುಕೂಲ ಆಗುತ್ತೆ? ನೆತ್ತಿ ಬಿಡಿಸೋದ್ರಿಂದ ಗಿಡದ ಒಳಗೆ ಗಾಳಿ ಹೋಗ್ತದೆ. ಮತ್ತೆ ಡಾರ್ಪ್ ಕಾಫಿದು ವಿಶೇಷ ಏನಂದ್ರೆ ಅದು ಕಣ್ಣಿಗೆ ಕಾಣದಿದ್ರು ಒಳಗಡೆ ತುಂಬಾ ಕಾಫಿ ಇರ್ತದೆ, ಆಗ ನಮಗೆ ಅದಕ್ಕೆ ಗಾಳಿ ನುಗ್ಗಬೇಕು, ಬೆಳಕು ಬೀಳಬೇಕು, ಸೂರ್ಯನ ಕಿರಣ ಬೀಳಬೇಕು, ಅದರಿಂದ ನೆತ್ತಿ ಬಿಡಿಸಲೇಬೇಕು. ಜೊತೆಗಂತೂ ಕಂಬ ಚಿಗುರು ತೆಗಿತಾ ಇರಬೇಕು. ಒಂದು ಸರ್ತಿ ಗೊಬ್ಬರ ಕೊಡದಿದ್ರಾದ್ರೂ ಆಗಬಹುದು, ಆದ್ರೆ ಕಂಬ ಚಿಗುರು ತೆಗಿಲೇಬೇಕು. ಮತ್ತೆ ಅಡ್ಡ ಚಿಗುರು ಅಂತ? ಅಡ್ಡ ಚಿಗುರು, ಗಂಡು ರೆಕ್ಕೆಗಳು ಅಂತೀವಿ, ಗಂಡು ರೆಕ್ಕೆಗಳು, ಅದೇ ವೇಸ್ಟ್ ರೆಕ್ಕೆಗಳು ತೆಗಿಲೇಬೇಕು. ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಸರ್. ಅಂದ್ರೆ ಗಂಡು ರೆಕ್ಕೆಗಳು ಕೂಡ ಫಸಲು ಚೆನ್ನಾಗಿ ಕೊಡ್ತವೆ ಅಂತ ಹೇಳಿ ಆವತ್ತು ಒಂದು 2 ವರ್ಷಕ್ಕೊಮ್ಮೆ ಕೊಟ್ಟು ಬಿಡ್ತದೆ, ಮತ್ತೆ ಪ್ರತಿ ವರ್ಷ ಕೊಡೋದಿಲ್ಲ ಅದು. ಓಹ್, ಅದರಿಂದ ಗಿಡಕ್ಕೆ ತೊಂದರೆ? ಇದು ಗಿಡಕ್ಕೆ ತೊಂದರೆನೇ, ಅದನ್ನು ತೆಗೆದುಬಿಡದೆ ಒಳ್ಳೆಯದು. ಅದು ಮತ್ತೆ ಕುಯ್ಯಕ್ಕೂ ಕಷ್ಟ, ಅದು ಹೀಗೆ ಅಡ್ಡ ಬಗ್ಗೋದಿಲ್ಲ, ಮೇಲಕ್ಕೆ ಹೋಗ್ಬಿಡ್ತದೆ. ಓಹ್, ಅದನ್ನು ಕೂಡ ತೆಗಿಲೇಬೇಕು. ತೆಗಿಲೇಬೇಕು ಸರ್. ಮತ್ತೆ ನೆರಳಿನ ನಿರ್ವಹಣೆ ಬಹಳ ಮುಖ್ಯ. ಹೌದು, ಕಾಫಿ ಬೆಳೆನಲ್ಲಿ. ಹೌದೌದು. ನೀವು ಮರಕಫಾತು ಇವೆಲ್ಲ ಯಾವಾಗ ಮಾಡ್ತೀರಾ? ನಾವು ಒಂದು 4-5 ಇಂಚು ಮಳೆ ಬಂದ ಮೇಲೆ ಮಾಡುವಂಥದ್ದು. ಅಂದರೆ ಮೇ ತಿಂಗಳಲ್ಲಿ, ಈ ವರ್ಷ ಬೇಗ ಮಳೆ ಹಿಡಿಯಿತು, ಇಲ್ಲದಿದ್ರೆ ಮೇ 15 ಮೇಲೆ ಒಂದು 4-5 ಇಂಚು ಮಳೆ ಬರುತ್ತದೆ, ಆವಾಗ ನಾವು ಮರ ಕಪಾತು ಮಾಡ್ತೇವೆ. ಅಂದರೆ ತಂಪಾಗಬೇಕು, ಮಣ್ಣಿಗೆ ತಂಪಾಗಬೇಕು, ಇಲ್ಲದ ಹೋದರೆ ಒಳ್ಳೆ ಮೆಣಸು ಬಳ್ಳಿ ಸತ್ತು ಹೋಗ್ಬಿಡ್ತದೆ. ಮತ್ತೆ ಕಾಫಿಗೂ ತೊಂದರೆ? ಕಾಫಿಗೂ ತೊಂದರೆ ಆಗ್ತದೆ. ಹಾಗಾಗಿ ಮಳೆ ಬಂದ ಮೇಲೆ ತೆಗೆಯದೆ ಸರ್ ಮರ ಕಪಾತು? ಹೌದು, ಮಾಡ್ತೀರಾ. ಮತ್ತೆ ತಾವು ತಿಳಿಸಿದಾಗೆ ವರ್ಷಕ್ಕೆ ಒಂದು 3 ಸಾರಿ ಆದರೂ ಗೊಬ್ಬರ? 3 ಸರ್ತಿ ಆದರೂ ಗೊಬ್ಬರ ಕೊಡಬೇಕು. ಅಂದರೆ ಒಮ್ಮೆಗೆ ಕೊಡಬಾರ್ದು, ಸ್ವಲ್ಪ ಸ್ವಲ್ಪನೇ ಕೊಡಬೇಕು, 200 ಗ್ರಾಮ್ಸ್ಗಿಂತ ಕಡಿಮೆ ಕೊಡಬೇಕು. ಮತ್ತೆ ಈ ರೋಗ ಬರದಂಗೆ ಏನಾದರೂ ಸಿಂಪರಣೆ ಇಂಥದ್ದು ಮಾಡ್ತೀರಾ? ರೋಗ ರೋಬಸ್ಟಕ್ಕೆ ಬರೋದು ಬಹಳ ಕಡಿಮೆ, ಆದರೆ ಈ ವರ್ಷ ಕೊಳೆ ರೋಗ ಬಂತು ಮಳೆ ಜಾಸ್ತಿ ಆದ್ದರಿಂದ, ಅದಕ್ಕೆ ನಾವು ಬೋಡೋ ಮಿಶ್ರಣ ಹೊಡೆದಿದ್ದೀವಿ. ಒಳ್ಳೆ ಮೆಣಸಿಗೂ ಹೊಡೆದಿದ್ದೀವಿ, ಅಡಿಕೆಗೆ ಹೊಡೆದಿದ್ದೀವಿ, ಕಾಫಿಗೆ ಹೊಡೆದಿದ್ದೀವಿ. ಅದರಿಂದ ನಾನು ಈ ವರ್ಷ ಪ್ರಥಮವಾಗಿ ಹೊಡೆದಿದ್ದು ಬೋಡೋ ಮಿಕ್ಸರ್ ಇಡೀ ತೋಟಕ್ಕೆ, ಆದರೆ ಅದ್ರ ಹೊಡೆದ ತಕ್ಷಣ ಉದುರೋದು ನಿಂತೋಯ್ತು, ಮತ್ತೆ ಕೊಳೆ ರೋಗನೂ ನಿಲ್ತು. ಅದು ವಿಜ್ಞಾನಿಗಳ ಪ್ರಕಾರ ನಾವು ಮಳೆ ಸ್ಟಾರ್ಟ್ ಆಗಲಿ ಹೊಡಿಬೇಕು, ಅಂದರೆ ಜೂನ್ ಪ್ರಾರಂಭದಲ್ಲಿ. ಅಂದರೆ ನಮಗೆ ಈ ವರ್ಷ ಮಳೆಯಿಂದಾಗಿ ಅದನ್ನು ನಿರ್ವಹಣೆ ಮಾಡೋಕೆ ಆಗಿಲ್ಲ. ಅದೊಂದು ಅನುಕೂಲ ಆಗುತ್ತೆ, ರೋಗ ನಿಲ್ತದೆ. ಮತ್ತೆ ರೋಗ ಕೀಟಗಳು ಏನಾದರೂ ಕಾಣಿಸ್ಕೊಳ್ತಾವ ರೋಬಸ್ಟಾದಲ್ಲಿ? ಇಲ್ಲ, ಬಹಳ ಕಡಿಮೆ. ಅರಿಬೇಕಾಗಿ ಕೋಲ್ಸಿದ್ರೆ ಇದರಲ್ಲಿ ಏನಿಲ್ಲ, ಬಹಳ ಕಡಿಮೆ. ಏನಂದ್ರೆ ಕೊಳೆ ರೋಗ ಸ್ವಲ್ಪ ಮಳೆ ಬಂದಾಗ, ಅದು ಈ ವರ್ಷ ಮಾತ್ರ ಕೊಳೆ ರೋಗ ಸ್ಟಾರ್ಟ್ ಆಗಿದ್ದು ನಮ್ಮ ಭಾಗದಲ್ಲಿ. ಮತ್ತೆ ಕಕ್ಕಬೆ ಆ ಕಡೆಯಲ್ಲಿ ಇತ್ತು, ಸಾಂತಳಿ ಭಾಗದಲ್ಲೆಲ್ಲ. ನಾನೀಗ ಕಾಪಿ ಊಟ ಸದಸ್ಯನಿಗೆ ಹೋಗಿದ್ದೆ, ಅಲ್ಲೆಲ್ಲ ಇತ್ತು, ಪ್ರಾರಂಭ ಜೂನಲ್ಲಿ ಇತ್ತು. ಇಳುವರಿ ಎಷ್ಟೆಷ್ಟು ಬರ್ತಾ ಇದೆ ಕಿಶೋರ್ ಕುಮಾರ್ ಅವರು? ಎಕರೆಗೆ ಎವರೇಜು 40-45 ಚೀಲ. ಚೀಲ ಈ ತೊಟ್ಲುಗುಂಡಿ ಇಂಥವೆಲ್ಲ ಮಾಡ್ತೀರಿ? ಮಾಡ್ತೀವಿ. ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ಒಂದು ಸ್ಕೀಮ್ ಬಿಟ್ಟಿದ್ರು, ಹಿಂಗು ಗುಂಡಿ ಮಾಡೋಕ್ಕೆ, ತೋಟಕ್ಕೆ ಚರಂಡಿ ಗುಂಡಿ ಅಂತೇಳಿ. ಅದರ ಪ್ರಕಾರ ಮಾಡಿದ್ದೀವಿ. ಮತ್ತು ನಾವೇ ಸ್ವಂತ ಮಾಡಿದ್ದೀವಿ. ಸ್ವಂತನೂ ಮಾಡಿದ್ದೀವಿ? ಮಾಡಿದ್ದೀವಿ. ಮತ್ತು ನೀವು ಒಣಗಿಸ್ತೀರ ಅವನ್ನ ಎಲ್ಲ ಕೊಯ್ಲು ಮಾಡಿ? ಕಾಫಿನ, ಕಾಫಿನ ಒಣಗಿಸ್ತೀವಿ. ಯಾವಾಗ ಕೊಯ್ಲು ಬರುತ್ತೆ ಅದು? ಜನವರಿಗೆ ಕಾಫಿ ಫೈಲ್ ಸ್ಟಾರ್ಟ್ ಆಗ್ತದೆ. ರೋಬಸ್ಟ ಸ್ಟಾರ್ಟ್ ಆಗ್ತದೆ. ಅರಬಿ ಸ್ವಲ್ಪ ಬೇಗ ಬರ್ತದೆ, ಈಗಾಗಲೇ ಪ್ರಾರಂಭ ಆಗಿದೆ ಹಣ್ಣಾಗಿ. ಒಂದೊಂದೊಂದು ಅರಬಿಕದ್ದು ಸ್ವಲ್ಪ ವರ್ಷದ ಕೊನೆಗೆ ಬಂದ್ಬಿಡುತ್ತದೆ. ಅಂದರೆ ಅರಬಿ ನಮ್ಮ ಮಡಿಕೇರಿ ತಾಲೂಕಲ್ಲಿ ತುಂಬ ಇಲ್ಲ, ಕಡಿಮೆ ನಮಗಿತ್ತು. ಆದರೆ ಅದನ್ನು ರೋಬಸ್ಟ ಸೇರೋದರಿಂದ ಅದನ್ನೆಲ್ಲ ಕಡಿದು ತೆಗೆದಿದ್ವಿ, ಗಾಳಿ ಬೆಳಕು ಬೇಕು ಅಂತೇಳಿ. ಚಂದ್ರಗಿರಿ ಭಾಳ ಚೆನ್ನಾಗಿ ಹಿಡಿತದೆ. ಅದು ಅರಬಿಕನೇ ಅಲ್ವೇ? ಅರಬಿಕ. ಹೌದು, ಅದು ಎಲ್ಲ ಕ್ಲೈಮೇಟಿಗೂ ಆಗ್ತದೆ. ಅಂದರೆ ಎಷ್ಟು, ಒಂದು 2 ತಿಂಗಳು ಕೊಯ್ಲು ಮಾಡ್ಕೋಬೇಕಾಗತ್ತೆ? ಅದು ಜನ ಇದ್ದಾಗೆ, ಜನರ ಸಂಖ್ಯೆ ಜಾಸ್ತಿ ಇದ್ರೆ ಬೇಗ ಆಗ್ತದೆ. ಅದರಿಂದ ನಾವು ಸಾಧಾರಣ ಜನವರಿಗೆ ಸ್ಟಾರ್ಟ್ ಮಾಡಿದರೆ ಫೆಬ್ರವರಿ ಪ್ರಥಮ ವಾರಲೆಲ್ಲ ಮುಗೀತದೆ, ಬೇಗ ಮುಗಿತು. 1 ತಿಂಗಳು ಬೇಕು. ಎಷ್ಟು ಸರಿ ಕೊಯ್ಲು ಮಾಡ್ತೀರಾ? ಪ್ರಥಮವಾಗಿ ಒಮ್ಮೆ ಹಣ್ಣಾದನ್ನು ಕುಯ್ತೀವಿ, ಆ ನಂತರ 2ನೇ ಬಾರಿಗೆ ಎಲ್ಲ ಕುಯ್ಕೊಂಡು ಬರ್ತೀವಿ. ಆಗೆಲ್ಲ ಹಣ್ಣಾಗಿರ್ತದೆ. ಅದು ವಿಶೇಷವಾಗಿ ನಾವು ಸ್ಪ್ರಿಂಕ್ಲರ್ ಮಾಡಿದ್ರಿಂದ ಒಟ್ಟಿಗೆ ಹಣ್ಣಾಕೊಂಡು ಬರ್ತದೆ. ಅಂದರೆ ಒಣಗಿಸ್ತೀರಾ ಹಣ್ಣು? ಹಣ್ಣು ಒಣಗಿಸ್ತೀವಿ. ಅಥವಾ ಬೇಳೆ ಮಾಡ್ತೀರಾ? ಇಲ್ಲ ಇಲ್ಲ, ಒಣಗಿಸೋದು. ಚರಿ ಚರಿ ಚರಿ ಚರಿ ಮಾಡೋದು. ಹೇಗನ್ಸುತ್ತೆ ಈ ಕಾಫಿ ಕೃಷಿ? ಏನು ಒಂದು ಬೆಲೆ ಸಿಕ್ಕರೆ ನಿಮಗೆ ಪರವಾಗಿಲ್ಲ ಅನ್ಸುತ್ತೆ? ಇಲ್ಲ, ಈಗ ಕಾಫಿ ಕೃಷಿ ಏನೋ ತೊಂದರೆ ಇಲ್ಲ. ನಾವು 3,000ಕ್ಕೆ ಕಾಫಿ ಮಾರಿದವರು, ಇವತ್ತು 11-12 ಬಂದು ತಲುಪಿದೆ. ಈಗಾಗಲೇ 11.5-12 ಇದೆ ಔಟರ್ನ ಮೇಲೆ. ಅಂದರೆ ಒಂದು 10,000 ರೂಪಾಯಿ ಆದರೂ ಸಿಕ್ಕರೆ ಪರವಾಗಿಲ್ಲ? ತೊಂದರೆ ಇಲ್ಲ. ಒಂದು 10,000 ರೂಪಾಯಿ ಸಿಕ್ಕರೆ ಒಂದು ಆದಾಯನೇ. ಅಂದರೆ ತುಂಬ ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಈ ಸರ್ತಿ. ಅದರಲ್ಲಿ ವಿಶೇಷವಾಗಿ ಸಣ್ಣ ಬೆಳೆಗಾರರು ತುಂಬ ವಿಶೇಷವಾಗಿ, ಅಂದರೆ ಅವರೇ ಮಾಡೋದರಿಂದ ಆ ಹಣ ಎಲ್ಲ ಅವರಿಗೆ ಉಳಿಕೆ ಆಗ್ತದೆ. ಇನ್ನು ನಿಮ್ಮದು ಈ ಕರಿಮೆಣಸು ಕೂಡ ಇದೆ? ಕರಿಮೆಣಸು ಇದೆ. ಎಷ್ಟು ಬಳ್ಳಿಗಳಿದ್ದಾವೆ? ಒಟ್ಟಾರೆ 1,000 ಬಳ್ಳಿ ಇದೆ ಸರ್. ಅದರಲ್ಲಿ ಗದ್ದೆಯಲ್ಲಿ ಪಾನೋಳಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 400-500 ಬಳ್ಳಿ ಇದೆ. ಅಂದರೆ ನಿಮ್ಮ ಕಾಫಿ ತೋಟದಲ್ಲಿರೋ? ಎಲ್ಲ ಕಾಫಿ ತೋಟದಲ್ಲಿ ಇರುವಂಥದ್ದು. ಅದಕ್ಕೆ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಆಗಿದ್ದರಿಂದ ಎಲ್ಲೋ ಡಿಸೀಸ್ ಬಂತು. ಅಂದರೆ ಈ ಮಳೆ ಕಡಿಮೆ ಆದಮೇಲೆ ಅದು ಕಾಣಿಸ್ಕೊಳ್ಳುತ್ತೆ? ಕಾಣಿಸ್ಕೊಳ್ತದೆ, ಬಿಸಿಲು ಪುನಃ ಕಾಣಿಸಿಕೊಳ್ಳುತ್ತದೆ. ಅದಕ್ಕೆ ಈಗ ನಮ್ಮ ಸೈಂಟಿಸ್ಟ್ ಅಪ್ಪಂಗಳದವ್ರ ಪ್ರಕಾರ ಸಿಒಸಿ ಹಾಕಿದ್ವಿ. ಬುಡಕ್ಕೆ ಅಂದರೆ ಬಳ್ಳಿಗೆ ಬೋಡೋ ಮಿಕ್ಸರ್ ಹೊಡಿತಾ ಇದ್ದೀವಿ. 2 ಬಾರಿ ಬೋಡೋ ಮಿಕ್ಸರು, 2 ಬಾರಿ ಸಿಒಸಿ ಹಾಕಿದ್ವಿ. ಈ ಗೊಬ್ಬರ ಯಾವಾಗ ಕೊಡ್ತೀರಾ ಕರಿಮೆಣಸಿಗೆ? ಕರಿಮೆಣಸಿಗೆ ಕಾಫಿ ಗಿಡ ಕೊಡೋಗಲೇ ಕೊಡೋದು ಸರ್. ಅದಕ್ಕೇನು ಸಪರೇಟ್ ಏನು ಕೊಡೋದಿಲ್ಲ. ಕೊಡೋದಿಲ್ಲ. ಈ ಕಾಫಿ ಗಿಡ ತೋಟಕ್ಕೆ ಗೊಬ್ಬರ ಹಾಕೊಂಡು ಹೋಗುವ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಬಿಡ್ತೀವಿ. ಸಪರೇಟ್ ಗೊಬ್ಬರಕ್ಕೆ ಹಾಕೋದಿಲ್ಲ. ಮತ್ತೆ ಸಪರೇಟ್ ಅಂದರೆ ಸ್ವಲ್ಪ ಸುಣ್ಣ ಹಾಕ್ತೀವಿ. ಅದರಲ್ಲಿ ಯಾವಾಗ ಹೂ ಬರುತ್ತೆ ಸಾಧಾರಣವಾಗಿ? ಅದು ಮೇ ಎಂಡಿಗೆ ಬಂದುಬಿಡ್ತದೆ. ಅದು ಸಹ ಅಂದರೆ ಅದಕ್ಕೆ ತುಂತುರು ಮಳೆ ಬೇಕು. ಅದು ಜೂನ್ 1st ವೀಕಿಗೆ ಅದು ಶುರು ಆಗ್ತದೆ. ಆದರೆ ಈ ವರ್ಷ ಒಂದು 2 ವರ್ಷದಿಂದ ಈ ಹವಾಮಾನ ಏರಿಳಿತ ಆಗಿದ್ದರಿಂದ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಅಂದರೆ ಹೂ ಬಂದು ಪರಾಗಸ್ಪರ್ಶ ಆದಮೇಲೆ ಕೊತ್ತುಗಳು? ಕೊತ್ತುಗಳು ಬರ್ತವೆ. ಕಳೆದ ವರ್ಷ ಪರವಾಗಿತ್ತಿಲ್ಲ ಗದ್ದೆಯಲ್ಲಿ, ಈ ವರ್ಷವೂ ಪರವಾಗಿಲ್ಲ. ಎವರೇಜ್ ಇದೆ. ಹೆಚ್ಚು ಆದಾಗ ಸ್ವಲ್ಪ ತೊಂದರೆ ಆಗ್ತದೆ. ತೊಂದರೆ ಆಗ್ತದೆ, ಕೊಳೆ ರೋಗ ಬಂದುಬಿಡ್ತದೆ ಅದಕ್ಕೂ ಸಹ. ಮತ್ತೆ ಅದರಲ್ಲೂ ನೀರೆಲ್ಲ ಜಾಸ್ತಿ ನಿಂತರೆ ಎಲ್ಲ ರೋಗ ಬರೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಅಂದರೆ ಚರಂಡಿಗಳ ವ್ಯವಸ್ಥೆ ಚೆನ್ನಾಗಿ ಬೇಕು. ಆಮೇಲೆ ಗದ್ದೆಯಲ್ಲಿ ನಾವು ಕೊಳೆ ಮೆಣಸು ಮಾಡಿದ್ದರಿಂದ ಮಕ್ಕಳು ನೋಡಿದಾಗ ಅದನ್ನು ನೋಡ್ತಾ ಇರಬೇಕು. ಚಿಕ್ಕಮಗಳೂರು ಕಡೆಯವರೆಲ್ಲ ಪ್ಲಾಸ್ಟಿಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಮಾಡಲಿಲ್ಲ. ನೆಕ್ಸ್ಟ್ ಇಯರಿಂದ ಮಾಡಬೇಕು ಅಂತ ಇದೆ. ಅದು ಅಂದರೆ ಇಳುವರಿ ಹೇಗನ್ಸುತ್ತೆ ಈ ಕಾಳುಮೆಣಸು? ಕಾಳುಮೆಣಸು ತೊಂದರೆ ಇಲ್ಲ. ಅಂದರೆ ನಮ್ಮ ಬಾಣೆ ಜಾಗದಲ್ಲಿ 2 ವರ್ಷಕ್ಕೊಂದು ಒಳ್ಳೆ ಫಸಲು ಬರ್ತದೆ. ಈ ಶೀತ ಇರುವಲ್ಲಿ ಪ್ರತಿ ವರ್ಷ ಫಸಲು ಇರ್ತದೆ. ಅಂದರೆ ಅದಕ್ಕೆ ತೇವಾಂಶ ಹಿತಕರವಾಗಿರಬೇಕು. ಹಿತಕರವಾಗಿರಬೇಕು. ಜಾಸ್ತಿ ಆಗಬಾರದು, ಕಡಿಮೆ ಆಗಬಾರದು. ಆ ಥರದಲ್ಲಿ ಇದು ಕಡಿಮೆ ಆದರೆ ಒಣಗೋಗ್ಬಿಡುತ್ತೆ. ಒಣಗಿ ಹೋಗ್ತದೆ. ಅದನ್ನು ಒಳ್ಳೆ ಮೆಣಸು ಬಳ್ಳಿನ ಒಂದು ಮಕ್ಕಳ ಥರ ಕಾಪಾಡಿಕೊಂಡೇ ಇರಬೇಕು. ನೆರಳು ಚೆನ್ನಾಗಿರಬೇಕು. ನೆರಳು ಚೆನ್ನಾಗಿರಬೇಕು. ಬೇರುಗಳಿಗೆ ಗಾಯಾಗಬಾರದು. ಗಾಯಾಗಬಾರದು. ಅಂದರೆ ನಮ್ಮಲ್ಲಿ ಕೆಲಸಗಾರ ಏನಂದ್ರೆ ಹೆರತೆ ಮಾಡಿಬಿಡ್ತಾರೆ. ಅದನ್ನೆಲ್ಲ ನಾವು ನೋಡಿಕೊಳ್ಬೇಕಾಗ್ತದೆ. ಬೇರುಗಳಿಗೆ ಏಟಾಗದಾಗೆ. ಕಾಳುಮೆಣಸು ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ? ಅದು ಅಷ್ಟೇ ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿಬಿಡ್ತದೆ. ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ಕಾಫಿ ಕೊಯ್ಲೆಲ್ಲ ಮುಗಿದ ಕಾಫಿ ಕುಯ್ದಂಗೆ ಒಳ್ಳೆ ಮೆಣಸು ಸ್ಟಾರ್ಟ್ ಆಗ್ತದೆ. ಕೊತ್ತುಗಳನ್ನೇ ಕೊಯ್ಕೊಂಡು ಕುಯ್ದು ಅದನ್ನು ಮಿಲ್ಲು ಹಾಕಿ ಒಣಗಿಸ ಪ್ರತ್ಯೇಕಿಸಬೇಕು ಕಾಳುಗಳನ್ನ. ಕಾಳುಗಳನ್ನ ಆಮೇಲೆ ಒಣಗಿಸಿ ಮಾರಾಟ ಮಾಡೋದು. ಅದಕ್ಕೂ ಸರಿಯಾದ ವಿಧಾನ ಅನುಸರಿಸಬೇಕು. ಅದು ಚೆನ್ನಾಗಿ ಮಾಡಬೇಕು. ನಾವು ಯಾವಾಗ ಬೋಡೋ ಮಿಕ್ಸ್ಚರ್ ಚೆನ್ನಾಗಿ ಹೊಡಿತೀವಿ ಆಗ ಅದರಲ್ಲಿ ಹುಟ್ಟು ಬರೋದಿಲ್ಲ. ಏನೋ ಸ್ಪ್ರೇ ಮಾಡೋದೇ ಹೋದರೆ ಹುಟ್ಟು ಜಾಸ್ತಿ ಬರ್ತದೆ, ಜಳ್ಳು ಅಂತೇಳಿ ಜಾಸ್ತಿ ಬರ್ತದೆ. ಬೋಡೋ ಮಿಕ್ಸ್ಚರ್ ಎರಡು ಸರ್ತಿ ಹೊಡೆದ್ರೆ ಈ ಜಳ್ಳು ಬರೋದು ಭಾಳ ಕಡಿಮೆ ಬರ್ತದೆ. ಕಡಿಮೆ ಎಷ್ಟು ಇಳುವರಿ ಬರ್ಬೋದು ಅಂತೀರಿ ನಿಮ್ಮಲ್ಲಿರೋ ಬಳ್ಳಿಗಳು ನೋಡಿಕೊಂಡ್ರೆ? ಅದು ಎವರೇಜ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಒಂದು ಪರವಾಗಿಲ್ಲ, ಬಳ್ಳಿ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದರೆ ಯಾವ ತಳಿ ಬಳ್ಳಿಗಳವು? ನಮ್ಮದು ಪನ್ನೀರು, ಸ್ವಲ್ಪ ಕರಿಮುಂಡನೂ ಇದೆ, ಎರಡು ಚೆನ್ನಾಗಿ ಬರುತ್ತೆ, ಎರಡು ಚೆನ್ನಾಗಿ ಬರ್ತದೆ. ಅದರಲ್ಲಿ ಪನ್ನೀರು ಒಳ್ಳೆ ಇಳುವರಿ. ಪನ್ನೀರು ಅಂತಾರೆ, ಹೌದು, ಭಾಳ ಜನಪ್ರಿಯ ತಳಿ. ಹೌದು, ಇಳುವರಿ ಎಷ್ಟು? ಒಂದು 500 ಬಳ್ಳಿ ಅಂತ ಹೇಳಿರಿ ನಾವು. ಹೌದು, ಎಷ್ಟು ಬರುತ್ತೆ ನಿಮ್ಮದು ಒಟ್ಟು? ಎಲ್ಲ ಎವರೇಜ್ ಆದರೆ ಒಂದು 7-8 ಕ್ವಿಂಟಲ್ ಬಂದಿದೆ ಲಾಸ್ಟ್ ಟೈಮ್ ಬಂದಿದೆ. ಒಟ್ಟಾರೆ ಒಟ್ಟಾರೆ ಬಂದಿದೆ. ಬೆಲೆನೂ ಪರವಾಗಿಲ್ಲ? ಬೆಲೆನೂ ಪರವಾಗಿಲ್ಲ, 700 ರೂಪಾಯಿ ಇದೆ ಈಗ, 650 ಇದೆ, ಎವರೇಜ್ ಇದೆ. ಅಂದರೆ ನಿಮಗೆ ಅಷ್ಟು ಏನು ಶ್ರಮ ಏನು ಅನಿಸಲ್ಲ ಇದು? ನಮ್ಮ ರೈತರಿಗೆ ಇವತ್ತು ಏನಾದರೂ ಕೈಯಲ್ಲಿ ದುಡ್ಡು ಉಳಿಬೇಕಂದ್ರೆ ಒಳ್ಳೆ ಮೆಣಸಿ ಲಾಭ ಅಂದರೆ ಅದಕ್ಕೆ ಅಂಥ ದೊಡ್ಡ ಕೃಷಿ ಇರೋದಿಲ್ಲ. ಒಂದು ಸ್ಪ್ರೇ ಬಿಟ್ಟರೆ ಗೊಬ್ಬರ ಬಿಟ್ಟರೆ ಅಂಥದ್ದೇನಿಲ್ಲ. ಅದು ಒಂದು ಅಂತರ್ಬೆಳೆ ಬೆಳ್ಕೊಳ್ಳೋದ್ರಿಂದ ಅಂತರ್ಬೆಳೆದು ನಮ್ಮ ರೈತರಿಗೆ ಉಪಕಾರ ಆಗೋದು ಅದು ಒಂದೇ. ಇವತ್ತು ಕಾಫಿ ಅಲ್ಲಿಂದಲ್ಲಿಗೆ ಆಗ್ತದೆ, ಗೊಬ್ಬರ ಲೇಬರ್ ಖರ್ಚು ಅಂತೇಳುವ ಆಗ್ತದೆ. ಮತ್ತೆ ಈ ಕಾಫಿ ತೋಟದಲ್ಲಿ ಅಡಿಕೆನೂ ಕೂಡ ಹಾಕೊಂಡಿದ್ದಾರೆ ನೀವು? ಹೌದು, ಅಡಿಕೆ ಹಾಕಿದೆ ಅಂತರ್ಬೆಳೆಯಾಗಿ. ಅಂತರ್ಬೆಳೆಯಾಗಿ ಅವು ಎಷ್ಟು ಮರಗಳಿದ್ದಾವೆ? ಅವು ಎಲ್ಲ ಒಟ್ಟಾರೆಯಾಗಿ ಒಂದು 700-800 ಮರ ಇದೆ ಸರ್. ಅದರಲ್ಲಿ ತೀರ್ಥಹಳ್ಳಿ ಹೀಗಾಗಿ ಒಂದು 300 ಗಿಡ ಅದನ್ನು ಹಾಕಿದ್ದೀವಿ, ಮತ್ತೆ ಹಳೆ ಗಿಡನು ತೀರ್ಥಹಳ್ಳಿಯೇ. ಅದು ಫಸಲು ಕೊಡ್ತಾ ಇದೆ? ಅದು ಫಸಲು ಕೊಡ್ತಾ ಇದೆ. ಅದಕ್ಕೋಸ್ಕರ ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡ್ತೀವಿ. ಅಂದರೆ ಮಳೆಗಾಲದ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ, ಅಂದರೆ ಈ ವರ್ಷ ಮಳೆ ಆಗಿದ್ದರಿಂದ ಸ್ವಲ್ಪ ವ್ಯತ್ಯಾಸಗಳಾಯಿತು, ಇಲ್ಲದ್ರೆ ನಾವು ಪ್ರಾರಂಭದಲ್ಲಿ ಕೊಡ್ತೀವಿ. ಬೋರ್ಡೋ ಮಿಶ್ರಣ ಸಿಂಪಡಣೆ ಮಾಡೋದ್ರಿಂದ ಕೊಳೆ ರೋಗ ಬರೋದಿಲ್ಲ, ಕಡಿಮೆ, ಅದು ಮಾಡಲೇಬೇಕು. ಕೊಡಗಿನ ಒಂದು ಹವಾಗುಣವನ್ನು ನೋಡಿಕೊಂಡ್ರೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಒಂದ್ಸರಿ ನಾವು ಅಡಿಕೆ ಸಸಿ ನಾಟಿ ಮಾಡಿಕೊಂಡ್ರೆ ಫಸಲಿಗೆ ಬರೋದಕ್ಕೆ? 5-6 ವರ್ಷಕ್ಕೆ ಬರುತ್ತದೆ ಈಗಿನ ಆಧುನಿಕ ತಳಿಗಳು. ಅದರಲ್ಲಿ ನಮ್ಮ ಕೊಡಗಿಗೆ ತೀರ್ಥಳ್ಳಿ ಅದು ಚೆನ್ನಾಗಿ ಬರ್ತದೆ, ಈ ಕಡೆ ಸಕಲೇಶಪುರ ಆ ಸೈಡ್ ಅವ್ರದ್ದು ಚೆನ್ನಾಗಿ ಬರ್ತದೆ ಈ ಕಡೆಗೆ. ಅಂದರೆ ಒಂದು ಮರಕ್ಕೆ ಎಷ್ಟು ಇಳುವರಿ ಸಿಗ್ಬೋದು? ನಾವು ಪ್ರತಿ ಮರದಂತ ಅಳತೆ ಮಾಡೋದಿಲ್ಲ, ಟೋಟಲ್ ಆಗಿ ಬರ್ತೀವಿ. ಅಂದರೆ ಒಳ್ಳೆ ಇಳುವರಿ, ಕೆಜಿಗೆ 55-60 ಸಿಗ್ತದೆ. ನಾವು ಹಸಿ ಅಡಿಕೆನೇ ಮಾರ್ತೀವಿ, ಕೊಯ್ಲು ಮಾಡಿ ಮಾರ್ತೀವಿ. ನೀವೇ ಕೊಯ್ಲು ಮಾಡಿ? ನಮ್ಮ ಕೆಲಸದವರೇ ಕುಯ್ತಾರೆ, ಅಂದರೆ ನಾವು ಬೇರೆಯವ್ರನ್ನ ಬಿಡೋದಿಲ್ಲ, ಯಾಕೆಂದರೆ ಅವ್ರು ಕತ್ತಿ ಹಾಕಿಬಿಡ್ತಾರೆ ಅದಕ್ಕೆ. ಅದಕ್ಕಾಗಿ ನಮ್ಮ ಕೆಲಸದವರೇ ಅವರೇ ಹತ್ತಿ ಚೆಂದ ಕುಯ್ತಾರೆ. ಅಂದರೆ ಗಾಯ ಆಗಬಾರ್ದು, ಮರಕ್ಕೆ ಏಟಾಗಬಾರ್ದು. ಮತ್ತೆ ಜೋಪಾನವಾಗಿ ಇಳಿಸ್ಕೋಬೇಕು. ಹೌದು, ಮತ್ತೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಅಡಿಕೆ ಒಳ್ಳೆ ಮೆಣಸೆಲ್ಲ ರೈತರಿಗೊಂದು ಆದಾಯದ ಕೃಷಿ. ಅಂತ ಏನು ಸಮಸ್ಯೆಗಳೇನಿಲ್ಲ ಇದರಲ್ಲಿ? ಸಮಸ್ಯೆಗಳೇನಿಲ್ಲ. ಏನಂದ್ರೆ ಬಸ್ಸಿಗಾಲುವೆ ಎಲ್ಲ ತೆಗಿಬೇಕಲ್ಲ ನೀರು ನಿಲ್ತಂಗೆ? ನೀರು ನಮ್ಮಲ್ಲಿ ಬಾಣೆಯಲ್ಲಿ ಹಾಕೋದ್ರಿಂದ ಅಂಥದ್ದೇನು ಬೇಕಾಗಿಲ್ಲ. ಸ್ವಲ್ಪ ಇಳಿಜಾರು ಪ್ರದೇಶ ಇರೋದ್ರಿಂದ ಅಂಥ ಸಮಸ್ಯೆಗಳಿಲ್ಲ. ಏನಂದ್ರೆ ತೇವಾಂಶ ಸ್ವಲ್ಪ ಕಾಪಾಡ್ಕೋಬೇಕು. ತೇವಾಂಶ ನಮಗೆ ಅದೇ ಮೇ ತಿಂಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಅಷ್ಟೇ ಮಳೆ ಬರ್ತದೆ. ನಾವು ಅಡಿಕೆಗೆ ತಳಿ ಸಪ್ರೇಟ್ ಕೃಷಿ ಮಾಡೋದಿಲ್ಲ. ಗೊಬ್ಬರ ಏನಾದರೂ ಕೊಡ್ತೀವಿ? ಗೊಬ್ಬರ ಕೊಡ್ತೀವಿ ಕಾಫಿ ಗಿಡ ಹಾಕೋಕೆ, ಅದಕ್ಕೆ ಸ್ವಲ್ಪ ಹಾಕ್ಬಿಡ್ತೀವಿ ಅಷ್ಟೇ. ವರ್ಷಕ್ಕೆ ಎಷ್ಟು ಸರಿ ಕೊಡ್ತೀರಾ? ಅದು 2 ಬಾರಿ. 2 ಸಾರಿ? 2 ಸಾರಿ. ಮತ್ತೆ ಅದಕ್ಕೆ ಒಳ್ಳೆ ಮೆಣಸನ್ನು ನೋಡ್ತೀವಿ, ಒಳ್ಳೆ ಮೆಣಸು ಚೆನ್ನಾಗಿ ಹಿಡಿತದೆ. ಅದಕ್ಕೂ ಬಳ್ಳಿಗಳು? ಹೌದು. ಮತ್ತೆ ಒಳ್ಳೆ ಮೆಣಸಿನಲ್ಲಿ ಸ್ವಲ್ಪ ಹಳದಿ ಆಗೋದು ಇದೆಲ್ಲ ಕಂಡು ಬರುತ್ತೆ. ಅದೇ ಈ ಮಳೆ ಜಾಸ್ತಿ ಆಗಿರೋದರಿಂದ. ಮಳೆ ಜಾಸ್ತಿ ಆಗಿ ಮಳೆ ನಿಂತ ಮೇಲೆ? ಹೌದು ಹೌದು, ಅದನ್ನ ನಾವು ನೋಡ್ತಾ ಇರ್ತೀವಿ. ಇನ್ನೊಂದು ತಾವು ತಿಳಿಸಿದ್ದು ಕಿತ್ತಳೆನೂ ಕೂಡ ಹಾಕೊಂಡಿದ್ವಿ. ಕಿತ್ತಳೆನೂ ಹಾಕಿದ್ದೀವಿ. ಮೊದಲು ನಮಗೆ ಜಿಲ್ಲಾ ಪಂಚಾಯತ್ಲಿ ಇರೋವಾಗೆಲ್ಲ ಸಬ್ಸಿಡಿಲಿ ಗಿಡ ಕೊಟ್ಟಿದ್ರು, ಅದಕ್ಕೂ ಎಲ್ಲೋ ಡಿಸೀಸ್ ಬರ್ತದೆ. ಅದಕ್ಕೂ ಬೋಡೋ ಮಿಕ್ಸ್ಚರು ಸ್ಪ್ರೇ ಮಾಡಿದಾದರೆ ಸ್ವಲ್ಪ ಉಳ್ಕೊಳ್ತದೆ. ಅದು ಚೆನ್ನಾಗಿದೆಯಾ? ಸಾಧಾರಣ, ಅಂತ ವಿಶೇಷವಾಗಿಲ್ಲ. ಒಂದು 2-3 ವರ್ಷ ಭಾಳ ಚೆನ್ನಾಗಿ ಬಂತು ಫಸಲು. ಈ ವರ್ಷ ಸ್ವಲ್ಪ ಮರಗಳಿದೆ, ಕೆಲವು ಮರಗಳಿಲ್ಲ. ಯಾವಾಗ ಕೊಯ್ಲು ಬರುತ್ತೆ ಅದು? ಅದೀಗ ಕುಯ್ಯಕ್ಕೆ ಬಂದುಬಿಟ್ಟಿದೆ. ಅಂದರೆ ಈ ಚಳಿಗಾಲ ಪ್ರಾರಂಭ ಈಗ ನವಂಬರಿಗೆ ಬಂದರೆ ನಮಗೆ ಸ್ವಲ್ಪ ರೇಟ್ ಸಿಗ್ತದೆ. ಮತ್ತೆ ಅದು ಇನ್ನೊಂದು ಅದು ಸಹ ಮೇ ತಿಂಗಳಲ್ಲಿ ಹಿಡಿದ್ಬಿಡೋದು, ಆಗ ಬಿದ್ದೋಗ್ತದೆ, ಕೊಳೆ ರೋಗ ಬರ್ತದೆ. ಹಾಗಾಗಿ ಮತ್ತೆ ಈ ಪಕ್ಷಿಗಳ ಕಾಟ ಜಾಸ್ತಿ ಅದಕ್ಕೆ. ಓಹೋ, ಹಾಗೆಲ್ಲ ಉಂಟು ಅದಕ್ಕೆ. ಅಂದರೆ ಚಳಿಗಾಲದಲ್ಲಿ ಬೆಳೆ ಬಂದಿದ್ದಾಗ ಒಳ್ಳೆ ಬೆಲೆ ಸಿಗುತ್ತೆ? ಒಳ್ಳೆ ಬೆಲೆ ಇನ್ನು ಬರೋದು, ಒಳ್ಳೆ ಬೆಲೆ ಸಿಗ್ತದೆ. ಮಳೆಗಾಲದಲ್ಲಿ ಅಷ್ಟು ಅಷ್ಟು ಸಿಗೋದಿಲ್ಲ, ಅಂದರೆ ನೀರು ಹುಳಿಯಾಗಿರ್ತದೆ ಅದು. ಮತ್ತೆ ರುಚಿನೂ ಇರಲ್ಲ, ಹುಳಿ ಜಾಸ್ತಿ, ಮತ್ತೆ ಕೊಳತು ಹೋಗ್ತದೆ ಬೇಗ. ಅಂದರೆ 2 ಸರಿ ಬರುತ್ತೆ ಅದು ವರ್ಷ? ಅದು ವರ್ಷಕ್ಕೆ 2 ಸರ್ತಿ ಬರ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ಬರುತ್ತೆ. ಹೌದು, ಮತ್ತೆ ಈ ಚಳಿಗಾಲದ ಸಂದರ್ಭದಲ್ಲಿ. ನಿಮ್ಮ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ? ರೋಗ ಇಂಥದ್ದೇನಿಲ್ಲ? ಇಲ್ಲ, ರೋಗ ಇತ್ತು, ಇವೆಲ್ಲ ನಾವು ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಅಂದರೆ ಒಳ್ಳೆ ಮೆಣಸಿಗೆ ಮಾಡೋಕೆ ಅದಕ್ಕೂ ಮಾಡಿಕೊಳ್ಳೋದು. ಮತ್ತೆ ಬಾಳೆನೂ ಇದೆ ಅಂತ ಹೇಳಿದ್ರಿ? ಹಾಂ, ಬಾಳೆ ಇದೆ. ಬಾಳೆ ಅಂದರೆ ನಮ್ಮ ಖರ್ಚಿಗೆ ತಕ್ಕ, ಆದರೆ ಅದನ್ನು ಮಾರ್ತೀವಿ ನಾವು. ಮಾರಾಟ ಮಾಡ್ತೀವಿ? ಮಾರಾಟ ಮಾಡ್ತೀವಿ. ಎಷ್ಟಿದಾವೆ ಬಾಳೆಗಿಡಗಳು? ಬಾಳೆಗಿಡಗಳು ಸುಮಾರು ಒಂದು 200-205 ಬಾಳೆ ಇದೆ. ಬೇರೆ ಬೇರೆ ತಳಿಗಳು? ಬೇರೆ ಅದೇ ಹೂ ಬಾಳೆ, ಮರಬಾಳೆ, ಮತ್ತು ಸ್ವಲ್ಪ ನೇಂದ್ರ ಬಾಳೆ ಇದೆ. ನೇಂದ್ರ ಬಾಳೆ ಮೊನ್ನೆಲ್ಲ 35 ರೂಪಾಯಿ ಕೆ ಜಿ ಕೊಟ್ಟಿದೆ. ಓಹೋಹೋ, ಬಾಳೆ ಲಾಭನೇ ಅಂದರೆ ಅದು ಕಾಫಿ ಗಿಡಕ್ಕೆ ತುಂಬ ಇರಬಾರದು, ಯಾಕೆಂದರೆ ಸ್ವಲ್ಪ ನೆರಳು ಹಂಗೆ ನೆರಳು ಆಗ್ತದೆ, ಮತ್ತೆ ಅದು ಬರ್ತಾ ಇರ್ತದೆ, ಅದರ ಬೆಳೆಗಳು ಮರಿಗಳು ಬರ್ತಾ ಇರ್ತವೆ. ಅದಕ್ಕಾಗಿ ನಿಯಂತ್ರಣ ಮಾಡಬೇಕು, ನಿಯಂತ್ರಣ ಮಾಡ್ತಾ ಇರಬೇಕು. ಅದೊಂದು ಗಿಡ ಬರೋಲ್ಲಿವರೆಗೆ ಮತ್ತೆ ಅದನ್ನು ಬಿಟ್ಟು ಬಿಡ್ತೀವಿ. ಅಂದರೆ ಖರ್ಚು ವೆಚ್ಚ ಕೊಲಿಸಿದರೆ ಹೇಗನ್ಸುತ್ತೆ ಕಿಶೋರ್ ಕುಮಾರ್ ಅವರು? ಕೃಷಿ ಖರ್ಚು ವೆಚ್ಚಕ್ಕೆ ಮಾಡಿದರೆ ನಾವು ಅದರೊಟ್ಟಿಗಿದ್ದರೆ ಕೃಷಿ ಲಾಭನೇ, ಯಾವುದೇ ಥರದ ನಷ್ಟ ಇಲ್ಲ. ನೀವು ಅದರಲ್ಲಿ ವಿಶೇಷವಾಗಿ ಕೊಡಗು ಮಟ್ಟಿಗೆ ಭಾಳ ಲಾಭನೇ. ನಿಮ್ಮ ತಂದೆಯವರಿಂದ ಅನುಭವನೂ ತಗೊಂಡಿದ್ದೀರಾ? ಅನುಭವ ಪಟ್ಟಿದ್ದೆ ಪ್ರಾರಂಭದಲ್ಲಿ. ಹೌದು. ಮನೆಯಲ್ಲಿ ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾರೆ ಕೃಷಿನಲ್ಲಿ? ಮನೆಯಲ್ಲಿ ಕೃಷಿಗೆ ಸಹಾಯ ಮಾಡೋಕ್ಕೆ ಅಂದರೆ ಯಾರೂ ಇಲ್ಲ. ನನ್ನ ಪತ್ನಿ ಉದ್ಯೋಗದಲ್ಲಿದ್ದಾರೆ, ಮಗ ಓದ್ತಾ ಇದ್ದಾನೆ, ಒಂದೇ ಮಗ. ನೀವೇ ನೋಡ್ಕೋಬೇಕು? ಎಲ್ಲ ನಾನೇ ನೋಡ್ಕೊಳ್ಬೇಕು. ಬಿಳು ಚಿಕ್ಕೋಗ ನನ್ನ ಶ್ರೀಮತಿಯವರು ಬರ್ತಾರೆ ತೋಟಗೆ, ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದಾರೆ. ಓಹೋಹೋ, ಅವರು ಒಳ್ಳೆ ಚಟುವಟಿಕೆಯಲ್ಲಿ ತೊಡಗ್ತಾರೆ. ತೊಡಗುತ್ತಾರೆ. ಅದೊಂದು ಅನುಕೂಲ, ಅವ್ರಿಗೂ ಗೊತ್ತಿರಬೇಕಾಗತ್ತೆ. ಅಲ್ಲ, ಅವರು ಮಗನೂ ಅಷ್ಟೇ, ಈಗೆಲ್ಲ ತೋಟಕ್ಕೆಲ್ಲ ಬರ್ತಾನೆ. ಬಿಡುವಿದ್ದಾಗ ರಜೆ ಬರ್ತಾರೆ, ಬಂದು ನೋಡ್ಕೊಳ್ತಾರೆ. ಹೌದು. ಮತ್ತೆ ಈ ಕೃಷಿ ಇಲಾಖೆ ಇದರಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಿದಾವ ನಿಮಗೆ? ಕೃಷಿ ಇಲಾಖೆಯಿಂದ ಸಿಕ್ಕಿದೆ ನಮಗೆ ಈ ಪೈಪ್ಗಳು, ಮತ್ತೆ ಕಳೆ ಕೊಚ್ಚುವ ಯಂತ್ರ, ಕಸ ಕತ್ತೆಯುವ ಯಂತ್ರ, ಮರ ಕೊಯ್ಯುವ ಮಿಷಿನು ಎಲ್ಲ ಸಿಕ್ಕಿದೆ ಅದು ಸಬ್ಸಿಡಿಯಲ್ಲಿ. ಮತ್ತೆ ಈ ತೋಟಗಾರಿಕಾ ಇಲಾಖೆಯಿಂದ? ತೋಟಗಾರಿಕಾ ಇಲಾಖೆಯಿಂದ ನಾನು ತಗೊಂಡಿಲ್ಲ, ಅಂದರೆ ನಮಗೆ ಕೃಷಿ ಇಲಾಖೆಯಿಂದ ಎಲ್ಲ ಸಿಕ್ತು. ಮತ್ತೆ ಕಾಫಿ ಮಂಡಳಿಯಿಂದ ಏನಾದರೂ ಸಿಕ್ಕಿದೆ? ಕಾಫಿ ಮಂಡಳಿಯಿಂದ ನಾನು ಯಾವುದೂ ಇದು ಮಾಡಿಲ್ಲ, ಈ ಸತಿ ಒಂದು ಗೋಡನಿಗೆ ಫ್ಲೈ ಮಾಡಿದ್ದೀನಿ. ಅಂದರೆ ಈ ಕಾಫಿಯನ್ನು ಸಂಗ್ರಹಣೆ ಮಾಡೋದಕ್ಕೆ ಕಾಫಿ ಇವತ್ತಿನ ದೃಷ್ಟಿಯಲ್ಲಿ ಭಾಳ ಉತ್ತಮ ಗುಣಮಟ್ಟದಲ್ಲಿ ಇಡಬೇಕಾಗ್ತದೆ, ಹಾಗಾಗಿ ಗೋಡೌನ್ ಮಾಡಿಸ್ತಾ ಇದ್ದೆ. ಅಂದರೆ ನೀವು ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೆ ನೋಡ್ತಿರ್ತೀರಾ? ಅಂದರೆ ನಮ್ಮ ಈಗಿನ ಕಾಫಿ ಬೋರ್ಡಿನ ಪ್ರಕಾರ ಕಾಫಿಗೆ ಗುಣಮಟ್ಟ ಭಾರಿ ಬೇಕು, ಯಾಕಂದರೆ ವಿದೇಶದವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅಂದರೆ ಕೀಟನಾಶಕಗಳು ರಾಸಾಯನಿಕಗಳು ಸಿಂಪಡಣೆ ಮಾಡೋಂಗಿಲ್ಲ, ಮಾಡಬಾರ್ದು. ಎಷ್ಟು ಚಂದ್ರ ಹೆಚ್ಚು ಮಾಡೋದು ಅಂದರೆ ರೈತರು ಏನು ಮಾಡ್ತಾರೆ ಅಂದರೆ ಕಣಕ್ಕೆ ಗೆದಲು ಬರ್ತದೆ ಅಥವಾ ಟಾರ್ಪಲ್ ಹಾಕೋಗ ಇರುವೆ ತಿಂತ ಅಂತೇಳಿ ಜೊಮೆಕ್ಷನು ಅಥವಾ ಬೇರೆ ರಾಸಾಯನಿಕ ಹೊಡಿತಾರೆ. ಅದು ಯಾಕೆ ಯಾವುದೇ ಕಾರಣಕ್ಕೆ ಹೊಡಿಬಾರ್ದು, ಹೊಡೆದ್ರೂ 3 ತಿಂಗಳ ಮೊದಲು ಹೊಡಿಬೇಕು, ಅದರ ಇದು ಕಮ್ಮಿ ಆಗಬೇಕು, ಇಲ್ಲದಿದ್ದರೆ ಗೋಡನೊಳಗೆ ಹೊಡಿಬಾರದು. ಅದು ಹೊಡೆದಿದ್ದರೆ ಕಾಫಿದು ಗುಣಮಟ್ಟ ಕಡಿಮೆ ಆಗ್ತದೆ. ಓಹೋ, ಅದೊಂದು ಸಮಸ್ಯೆ ಇದ್ದೇ ಇದೆ. ಅದು ಸಮಸ್ಯೆ, ಅದನ್ನು ರೈತರು ಎಲ್ಲರೂ ಕಾಪಾಡಿಕೊಳ್ಳೋದು ಒಳ್ಳೆಯದು. 3 ತಿಂಗಳಿಗೆ ಮೊದಲು ಈಗ ಹೊಡಿಬೇಕು ಒಣಗಿಸೋದಾದರೆ, ಅದು ಇಲ್ಲದಿದ್ದರೆ ಕಾಫಿ ಒಂದು ಭಾಗದ ಬೇಳೆ ಕಪ್ಪು ಬರುವಂಥ ಚಾನ್ಸಸ್ ಇದೆ. ಓಹೋ, ಅದರಿಂದ ರಾಸಾಯನಿಕಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ರಾಸಾಯನಿಕ ಕಡಿಮೆ ಮಾಡಬೇಕು. ಅಂದರೆ ಈ ನಿಟ್ಟಿನಲ್ಲಿ ಕಾಫಿ ಮಂಡಳಿನೂ ಕೂಡ ಸಾಕಷ್ಟು ರೈತರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದೆ. ಕಾಫಿ ಮಂಡಳಿ ಈಗ ಅಲ್ಲಿ ಸೆಮಿನಾರ್ ನಡೆಸುವಂಥದ್ದು, ತರಬೇತಿ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಚಟ್ಟಳ್ಳಿಲಿ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ. ಅಂದರೆ ಅಲ್ಲಿ ವಿಜ್ಞಾನಿಗಳು ಕೂಡ ಇದ್ದಾರೆ? ಹಾಂ, ವಿಜ್ಞಾನಿಗಳು ಕೂಡ ಇದ್ದಾರೆ. ತಾವು ಕಾಫಿ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ? ಹೌದು, ಸದಸ್ಯರಾಗಿ ಈ ಎಲ್ಲ ವಿಚಾರಗಳನ್ನು ಬೇರೆ ರೈತರು ತಿಳಿಸ್ತಾ ಇದ್ದೀರಾ. ಅಂದರೆ ನಮಗೆ ಕಾಫಿ ಮಂಡಳಿ ಅಂದರೆ ದೇಶಕ್ಕೆ ಹೆಚ್ಚು ವಿನಿಮಯ ತಂದು ಕೊಡುವಂತ ಒಂದು ಆರ್ಥಿಕ ಬೆಳೆ. ಹೌದು, ವಿದೇಶಿ ವಿನಿಮಯ ಸಾಕಷ್ಟು ಬಂದಿದೆ. ಪೆಟ್ರೋಲ್ ಡೀಸೆಲ್ ಬಿಟ್ಟರೆ ಈ ವರ್ಷ 15,000 ಕೋಟಿ ವಿನಿಮಯ ಬಂದಿದೆ ಭಾರತಕ್ಕೆ. ಅದನ್ನು ನಮ್ಮ ಈಗ ಪಿ ಎಸ್ ಗೋಯಲ್ ಅವರು, ಮೋದಿಯವರ ಒಂದು ಕಾನ್ಸೆಪ್ಟ್ ಏನಂದ್ರೆ 2047ಕ್ಕೆ ನೀವು ಅದನ್ನು 50,000 ಇದಕ್ಕೆ ನಾವು ದಾಟಿಸಬೇಕು ವಿದೇಶಿ ವಿನಿಮಯನ. ಅವರೊಂದು ಟಾರ್ಗೆಟ್ ಹೇಳಿದ್ದಾರೆ, 7 ಲಕ್ಷ ಟನ್ ಉತ್ಪಾದನೆ, 2 ಮೆಟ್ರಿಕ್ ಟನ್ ಉತ್ಪಾದನೆ ಆಗಬೇಕು ಅಂತೇಳಿ ಗುರಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಬಹುತೇಕ ಎಲ್ಲರೂ ಈಗ ಕಾಫಿ ತೋಟ ಮಾಡ್ತಾ ಇದ್ದಾರೆ, ಉತ್ಪಾದನೆ ಆಗಬಹುದು. ಮತ್ತೆ ಬೇರೆ ಬೇರೆ ಕಡೆನೂ ಮಾಡ್ತಾ ಇದ್ದಾರೆ, ಬೇರೆ ಕಡೆಗೂ ಮಾಡ್ತಾ ಇದ್ದಾರೆ. ಅಸಂಪ್ರದಾಯಿಕ ಪ್ರದೇಶಗಳು ಅಂತೀವಲ್ಲ, ಮತ್ತೆ ವಿಶೇಷವಾಗಿ ಅಂದರೆ ಕೊಡಗಿನ ಕಾಫಿಗೆ ವಿದೇಶದಲ್ಲಿ ಹೆಚ್ಚು ಬೇಡಿಕೆ ಇದೆ. ಅಂದರೆ ನಮ್ಮದು ನೈಸರ್ಗಿಕವಾಗಿ ಬೆಳೆಯುವಂಥ ನೆರಳಿನಲ್ಲಿ ಬೆಳೆಯುವಂಥ ಗಾಳಿಯ ಕಾಫಿ, ಹಾವು ಪ್ರಾಣಿ ಆನೆಗಳ ಮಧ್ಯೆ ಸಂಘರ್ಷದಲ್ಲಿ ಬೆಳೆಯುವಂಥ ಕಾಫಿ, ಆದ್ದರಿಂದ ನಮಗೆ ಭಾರಿ ಬೇಡಿಕೆ ಇದೆ. ಅದು ನಾವು ಹೇಳಿದ್ದಲ್ಲ, ನಾವು ವರ್ಲ್ಡ್ ಕಾಫ್ ಕಾನ್ಫರೆನ್ಸ್ ಇದರಲ್ಲಿರುವಾಗ ನಮ್ಮ ಜರ್ಮನಿಯವರು ಮತ್ತು ಸ್ವಿಟ್ಜರ್ಲೆಂಡ್ ಅವರು ಅಲ್ಲಿ ಸೈಂಟಿಸ್ಟ್ಗಳು ಹೇಳಿದರು ಇಲ್ಲಿ ಇಂಡಿಯಾ ಬೆಸ್ಟ್ ಕಾಫಿ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಕೊಡಗಿನದು. ಖರ್ಚು ವೆಚ್ಚಕ್ಕೆಲ್ಲ ಹೋಲಿಸಿದ್ರೆ ಹೇಗನ್ಸುತ್ತೆ ಕಾಫಿ ಬೆಳೆ? ಕಾಫಿ ಬೆಳೆ ಇವತ್ತಿನ ಇದು ರೇಟಿಗೆ ತೊಂದರೆ ಇಲ್ಲ, ಖರ್ಚುನೂ ಬರುತ್ತೆ ಅಲ್ವಾ? ಖರ್ಚು ಬರುತ್ತದೆ ಅಷ್ಟೇ, ಇನ್ಕಮ್ನೂ ಇದೆ. ಬೇರೆ ಬೆಳೆಗಳು? ಬೇರೆ ಬೆಳೆಗಳದ್ದು ಅಷ್ಟೇ ಇನ್ಕಮ್ ಇದೆ. ಅಂದರೆ ಈಗ ನಮ್ಮ ಪ್ರಧಾನಿಯವರ ಒಂದು ಕಾನ್ಸೆಪ್ಟ್ ಅಂದರೆ ಉತ್ಪಾದನೆ ಜಾಸ್ತಿ ಮಾಡಿ ಖರ್ಚು ಕಡಿಮೆ ಮಾಡಿ ಅಂತೇಳಿ, ಅದರಿಂದ ಮೆಕ್ಯಾನಿಕ್ಸಿನಿಗೆ ಹೋಗಿದ್ದ ತಂತ್ರಜ್ಞಾನದ ಪ್ರಕಾರ ನೀವು ತೋಟ ಮಾಡಬೇಕು ಅಂತ. ಅಂದರೆ ಈ ಯಾಂತ್ರೀಕರಣ ಅಂತೀವಲ್ಲ, ಯಾಂತ್ರೀಕರಣದಲ್ಲಿ ನೀವು ಅಳವಡಿಸ್ಕೊಂಡಿದ್ದಾರೆ? ನಾವು ಇನ್ನು ಮಾಡಬೇಕಾಗ್ತದೆ, ಯಾಕೆಂದರೆ ಈಗ ಏನೋ ನಮ್ಮ ಲೇಬರ್ಸ್ಗಳು ಹೊರಗಿನ ಬರ್ತಾರೆ, ಆದರೆ ಫ್ಯೂಚರು ನಾವು ಅದಕ್ಕೆ ಹೊಂದಿಕೊಳ್ಬೇಕಾಗ್ತದೆ. ಅದಕ್ಕೆ ಏನು ಮಾಡಿದರೆ ತೋಟಕ್ಕೆ ಹೋಗುವಂಥ ಇದಕ್ಕೆ ತಂತ್ರಜ್ಞಾನದ, ಅದಕ್ಕೆ ಈಗ ಚಟ್ಟಳ್ಳಿಯಲ್ಲಿ 130 ಹೆಕ್ಟೇರಲ್ಲಿ ಒಂದು 20 ಹೆಕ್ಟೇರ್ ಪ್ರದೇಶವನ್ನು ತಂತ್ರಜ್ಞಾನಕ್ಕೆ ಈಗ ಮಾಡ್ತಾ ಇದ್ದಾರೆ. ಮೆಕ್ಯಾನಿಕ್ಸ್ ಇದನ್ನು ಪ್ರಕಾರ ತೋಟ ಮಾಡೋಕೆ ಕ್ರಮ ಕೈಗೊಂಡಿದ್ದಾರೆ. ಅದು ತಮಿಳ್ನಾಡಲ್ಲಿ ಮಾಡಿದ್ದಾರೆ, ತಮಿಳ್ನಾಡಲ್ಲಿ ಮಾಡಿದ್ದಾರೆ, ಅದನ್ನ ಪ್ರಕಾರ ಇಲ್ಲಿ ಮಾಡ್ತಿದ್ದಾರೆ. ನೀವು ಅದನ್ನ ಅಳವಡಿಸ್ಕೋಬೇಕಾಗತ್ತೆ, ಅಳವಡಿಸ್ಕೊಳ್ಬೇಕು. ನಾವು ನಮ್ಮ ಎಲ್ಲ ರೈತರು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಈ ಕಿಶೋರ್ ಕುಮಾರ್ ಅವರು, ನಮ್ಮ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ರೈತ ಬಾಂಧವರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರ? ರೈತರು ಆದಷ್ಟು ಉತ್ತಮ ಕಾಫಿ ತಳಿಯನ್ನು ಅಳವಡಿಸ್ಕೊಳ್ಬೇಕು, ಉತ್ಪಾದನೆ ಜಾಸ್ತಿ ಮಾಡಬೇಕು, ಕಡಿಮೆ ಖರ್ಚು ಮಾಡಬೇಕು ಅಂತೇಳುವ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಮೊದಲಿನಂತೆಲ್ಲ ಈಗ ವಿಶೇಷ ಸಬ್ಸಿಡಿಗಳನ್ನು ಕೊಡ್ತಾ ಉಂಟು. ಎಲ್ಲ ತರಬೇತಿ ಪಡೆದಂಥ ವಿಜ್ಞಾನಿಗಳಿಂದ ಕಾರ್ಯಕ್ರಮನ ಅಲ್ಲಿ ಸೆಮಿನಾರ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ. ತುಂತುರು ನೀರಾವರಿ ಅಳವಡಿಸಿಕೊಂಡು ಮಾಡುವಂಥದ್ದು, ಯಾಂತ್ರೀಕರಣದ ಬಗ್ಗೆ ಎಲ್ಲ ಕಡೆ ಸೆಮಿನಾರ್ಗಳನ್ನು ನಡೆಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ತಳೂರು ಎ ಕಿಶೋರ್ ಕುಮಾರ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ತಿಳ್ಕೋಬೇಕು ಅಂದರೆ ಅವರ ಒಂದು ಸಂಪರ್ಕ ಸಂಖ್ಯೆ 944-92-02-082. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-92-02-082. ತುಂಬ ಸಂತೋಷ ಕಿಶೋರ್ ಕುಮಾರ್ ಅವರೇ, ತಾವಿದುವರೆಗೂ ತಮ್ಮ ಕೃಷಿ ಅನುಭವಗಳನ್ನು ರೈತ ಬಾಂಧವರು ಮತ್ತು ರೈತ ಮಹಿಳೆಯರ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಯಿಂದ 27,750 ರೂಪಾಯಿ, ಅರಬಿಕಾ ಚೆರಿ 14,200 ರೂಪಾಯಿಯಿಂದ 16,000 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿ, ರೊಬೇಸ್ಟಾ ಚೆರಿ 10,800 ರೂಪಾಯಿಯಿಂದ 11,600 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಕೃಷಿರಂಗ ಕೇಳಿದಿರಿ. ಕೇಳುಗರೆ, ನಾಳೆ ಮಧ್ಯಾಹ್ನ 3:10 ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ನರ್ಮದಾ ಜಿಲ್ಲೆಯ ದೇಡಿಯಾಪಾಡದಲ್ಲಿ ಜನಜಾತಿಯ ಗೌರವ ದಿವಸ್ 2025 ಭಾಗವಹಿಸುವ ಸಮಾರಂಭದ ನೇರ ಪ್ರಸಾರವನ್ನು ಆಕಾಶವಾಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಪೊನ್ನಂಪೇಟೆ ಬೆಕ್ಕೆಸೊಡ್ಲೂರು ಕಾರಳಾನ ಮಚ್ಚಮಡ ಗಾಂಧಿ ನಂಜಪ್ಪ ಅಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತು. 86 ಬಯತ್ರ ಮಚ್ಚಮಡ ಗಾಂಧಿ ನಂಜಪ್ಪ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಪೊಲಾಕ 8:30 ಬೆಕ್ಕೆ ಸೊಡ್ಲೂರು ಒಕ್ಕ ತೂಟುಂಗಳತ್ತು ನಡಪಾಂದು ಒಕ್ಕಕಾರ ಅರ್ಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪರಿಷ್ಠವರ್ಗಳ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯಿತಿ, ಹಂಗೆ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಬೇರೆ ಬೇರೆ ಆದಿವಾಸಿ ಬುಡಕಟ್ಟು ಸಂಘಗ ಇವರ ಕೂಡುಕೂಟಲಿ ಶ್ರೀ ಭಗವಾನ್ ಬಿರ್ಸಾ ಮುಂಡಾ ಅವರ 151ನೇ ಜಯಂತಿನ ಪ್ರಯುಕ್ತ ಜನಜಾತಿಯ ಗೌರವ ದಿವಸ್ ಆಚರಣಾ ಜಂಬರ ನಾಳೆ ಬೆಳಿಗ್ಗೆ 10:00 ತಿತಿಮತಿ ಸಮುದಾಯ ಭವನದ ಸಭಾಬಾಡಲಿ ಏರ್ಪಾಡಾಟು. 10 ಗಂಟೆಗೆ ಮರೂರು ತಿತಿಮತಿ ಸ್ಕೂಲ್ನ ಮುಂದೆಂದ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಸ್ಕೂಲ್ ಮುಟ ಮೆರವಣಿಗೆ ನಡೆದಿದೆ. ಜಂಬರಲಿ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಇಂದು ಮಡಿಕೇರಿಪೇಟೆನ ಮಹಾತ್ಮ ಗಾಂಧಿ ಕೇಂದ್ರ ಗ್ರಂಥಾಲಯಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ನಡೆದು ಕಾರ್ಯಕ್ರಮನ ಬೂಕರ್ ಇನಾಮನ ಪಡ್ಕೊಂಡ ದೀಪಾ ಬಸ್ತಿಯ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಮಾತಾಡಿ ಗ್ರಂಥಾಲಯಗಳ ಜಾಸ್ತಿ ಬಳಸುವುದರೊಟ್ಟಿಗೆ ಜಿಲ್ಲೆನ ಗ್ರಂಥಾಲಯಗಳ ಉಳಿಸೋಕುತ ಹೇಳ್ದು ಇದೇ ಹೊತ್ತುಲಿ ಅವರ ಸನ್ಮಾನ ಮಾಡ್ದು. ಅಲ್ಲಿಂದ ಸಾರ್ವಜನಿಕರಿಗೆ ಏರ್ಪಾಡಾಗಿದ್ದ ಆಶುಭಾಷಣ ಪೈಪೋಟಿಲಿ ಮಡಿಕೇರಿನ ಗೀತಾಗಿರೀಶವು ಸುರುಣ ಇನಾಮನ ಪಡ್ಕೊಂಡು ಕಾರ್ಯಕ್ರಮದಲ್ಲಿ ಮಡಿಕೇರಿ ಆಕಾಶವಾಣಿ ಕೇಂದ್ರದ ನಿವೃತ್ತ ಉದ್ಘೋಷಕ ಸುಬ್ರಾಯ ಸಂಪಾಜಿ, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಟಿಯವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ರಾಜ್ಯ ಸಹಕಾರ ಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಸಹಕಾರ ಇಲಾಖೆ, ಸುಂಟಿಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹಂಗೆ ಸುಂಟಿಕೊಪ್ಪ ಮಹಿಳಾ ಸಹಕಾರ ಸಂಘ, ಈ ಎಲ್ಲವರ ಕೂಡುಕೂಟಲಿ ನಾಡ್ದು 16 ಬೆಳಿಗ್ಗೆ 10:30 ಸುಂಟಿಕೊಪ್ಪ ಮಂಜುನಾಥಯ್ಯ ಸಹಕಾರ ಭವನದಲ್ಲಿ ಅಖಿಲ ಭಾರತ 72 ಸಹಕಾರ ಸಪ್ತಾಹದ ಪ್ರಯುಕ್ತ ಸಹಕಾರ ಸಂಸ್ಥೆಗಳಿಂದ ಗ್ರಾಮೀಣ ಅಭಿವೃದ್ಧಿನ ಬಲವರ್ಧನೆ ದಿನಾಚರಣೆ ಸಹಕಾರ ಸಪ್ತಾಹ ಏರ್ಪಾಡಾಟು. ಸೋಮರಪೇಟೆ ಹಾನಗಲ್ಲು ಶೆಟ್ಟಳ್ಳಿ ಗ್ರಾಮದ ಚಂದ್ರೋದಯ ಯುವಕ ಸಂಘ, ಸ್ವಸಹಾಯ ಸಂಘಗ ಹಂಗೆ ಗ್ರಾಮಸ್ಥರ ಕೂಡುಕೂಟಲಿ ನಾಳೆ ಹಾನಗಲ್ಲು ಶೆಟ್ಟಳ್ಳಿ ಸ್ಕೂಲ್ನ ಆಟದ ಬಣಿಲಿ, ಜಿಲ್ಲಾ ಮಟ್ಟದ ಗಂಡು ಜನರಿಗೆ ವಾಲಿಬಾಲ್ ಹಂಗೆ ಹೆಣ್ಣು ಜನರಿಗೆ ಥ್ರೋಬಾಲ್ ಆಟ, ಇದರೊಟ್ಟಿಗೆ 34 ವರ್ಷದ ಗ್ರಾಮೀಣ ಆಟೋಟಗ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. 2025-26 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಇದೇ 21 ಬೆಳಿಗ್ಗೆ 10:30 ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತಿನ ಸಭಾಬಾಡಲಿ ನಡೆದಿತ್ತ. ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡುವ 2024 ಸಾಲಿನ ಗೌರವ ಇನಾಮ್ ಪ್ರಕಟ ಆಗುಟು. ಈ ಇನಾಮಗೆ ಅರೆಭಾಷೆ ಸಾಹಿತಿ ಹಂಗೆ ನಿಘಂಟು ತಯಾರಕ ಕೆಆರ್ ಗಂಗಾಧರ, ಗ್ರಾಮೀಣ ಪತ್ರಿಕೋದ್ಯಮಲಿ ಹೆಸರು ಮಾಡಿರುವ ಡಾಕ್ಟರ್ ಯು ಪಿ ಶಿವಾನಂದ, ಹಂಗೆ ಅರೆಭಾಷೆ ಸಂಘಟಕ ದಂಬೆಕೋಡಿ ಆನಂದವು ಆಯ್ಕೆಯಾಗೋಳು. ಇವಕ್ಕೆ ಇದೇ 30 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಜಂಬರಲ್ಲಿ ಇನಾಮನ ಕೊಟ್ಟವೆ. ಇದೇ ಹೊತ್ತುಲಿ ಪುಸ್ತಕ ಬಿಡುಗಡೆ, ಐನ್ಮನೆ ಕುರ್ತ ಅರೆಭಾಷೆ ಸಾಕ್ಷ್ಯಚಿತ್ರ, ಅರೆಭಾಷೆ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ, ಇದರೊಟ್ಟಿಗೆ ಅಕಾಡೆಮಿನ ಕಡೆಯಿಂದ ತಯಾರಾಗಿರುವ ಅರೆಭಾಷೆ ನಾಟಕ ಅಪ್ಪ ಪ್ರದರ್ಶನ ಆದೇತ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜೆಯು ಮಾಹಿತಿನ ಕೊಟ್ಟಳು. ಗೌಡ ಸಮಾಜ ವಿರಾಜಪೇಟೆ ಇವರ ಕಡೆಯಿಂದ ಇದೇ 16 ಬೆಳಿಗ್ಗೆ 11:30 ಸಮಾಜದ ಅಧ್ಯಕ್ಷ ಮುಕ್ಕಾಟಿರ ವಾಸು ಗಣಪತಿ ಅವರ ಅಧ್ಯಕ್ಷತೆಯಲ್ಲಿ ಸಮಾಜದಲ್ಲಿ ಅಭಿನಂದನ ಜಂಬರ ಏರ್ಪಾಡಾಟು. ಕೊಡಗು ಗೌಡ ಮಾಜಿ ಯೋಧರ ಒಕ್ಕೂಟ ಮಡಿಕೇರಿ ಇದರ 15 ವರ್ಷದ ಸಂತೋಷಕೂಟ ಜಂಬರ ಬರುವ ತಿಂಗಳ 16 ಬೆಳಿಗ್ಗೆ 10 ಒಕ್ಕೂಟದ ಅಧ್ಯಕ್ಷ ತುಮ್ತಜ್ಜಿರ ದಯಾನಂದ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕೊಡಗು ಗೌಡ ಸಮಾಜದಲ್ಲಿ ಏರ್ಪಾಡಾಟು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಸುಮಾರು ಅಂಗನವಾಡಿ ಕೇಂದ್ರಗಳಲ್ಲಿ ಇಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ನಡೆದು ಇದೇ ಹೊತ್ತುಲಿ ಸಣ್ಣ ಮಕ್ಕಳಿಗೆ ಸುಮಾರು ಥರದ ಆಟೋಟ ಪೈಪೋಟಿಗ ಸಹ ಏರ್ಪಾಡಾಗಿತ್ತು. ಸರ್ಕಾರಿ ಪ್ರಥಮ ದರ್ಜೆ ಹೆಣ್ಮಕ್ಕಳ ಕಾಲೇಜು ಇವರ ಕಡೆಯಿಂದ ಇಂದು ಕಾಲೇಜಿನ ಅಂಗಳಲ್ಲಿ ಸಾಂಸ್ಕೃತಿಕ ಕ್ರೀಡಾ ಮತ್ತು ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ವೈದ್ಯಕೀಯ ಸಮುದಾಯ ಸಂಸ್ಥೆನ ಪ್ರಾಧ್ಯಾಪಕ ಹಂಗೆ ಮುಖ್ಯಸ್ಥ ಡಾಕ್ಟರ್ ರಾಮಚಂದ್ರ ಕಾಮತ್ವು ಉದ್ಘಾಟನೆ ಮಾಡಿದೆ. ಅಲ್ಲಿಂದ ಮಾತಾಡಿ ಓದುವ ಮಕ್ಕ ತಮ್ಮಲ್ಲಿ ಅಡಗಿರುವ ಪ್ರತಿಭೆನ ಸರಿಯಾದ ಸಮಯಕ್ಕೆ ಬಳಸಿಕೊಳ್ಳೋಕು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರೊಟ್ಟಿಗೆ ನಾಯಕತ್ವದ ಗುಣನ ಬೆಳೆಸಿಕೊಳ್ಳೋಕುತ್ತ ಹೇಳ್ದು. ಮಾದಾಪುರ ಡಿ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಸಿ ಜಿ ಮಂದಪ್ಪವು ಮಾತಾಡಿ ಓದುವ ಮಕ್ಕ ಪಠ್ಯೇತರ ಚಟುವಟಿಕೆಗಳೊಟ್ಟಿಗೆ ವ್ಯಕ್ತಿತ್ವದ ವಿಕಾಸನ ಬೆಳೆಸಿಕೊಳ್ಳೋಕು, ಗರೀಬತನ ಅಂತ ಹೇಳ್ದು ವಿದ್ಯೆಗೆ ಅಡ್ಡಿ ಹಾಕೋದು, ಒಳ್ಳೆ ವಿದ್ಯೆನ ಪಡ್ಕೊಂಡು ದೇಶಕ್ಕೆ ಒಳ್ಳೆ ಕೊಡುಗೆನ ಕೊಡೋಕುತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಹೆಚ್ ಪಿ ನಿರ್ಮಲಾ, ಸಾಹಿತಿ ಕೂಡಕಂಡಿ ಓಂ ಶ್ರೀ ದಯಾನಂದವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು, ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಿಮ್ಮ ಮನೆಗೆ ಬೇಕಾದ ಇಂಟೀರಿಯರ್ ಐಟಮ್ಸ್ ಗಳಿಗಾಗಿ ಇಂದೇ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಇದೇ ತಿಂಗಳ 15 ಶ್ರೀ ಭಗವಾನ್ ಬಿರ್ಸಾ ಮುಂಡಾ ಎಂಗಡ ನೋಯ್ಟ 51 ಪುಟ್ಟನ ನಾಡ್ರ ಕಾರ್ಬಾರ್. ಗ್ರಂಥಾಲಯ ಸಪ್ತಾಹ ನಾಡ್ರ ಕಾರ್ಬಾರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪರಿಶಿಷ್ಟ ವರ್ಗತ್ರ ಕಲ್ಯಾಣ ಇಲಾಖೆ, ತಾಲೂಕ್ ಪಂಚಾಯಿತಿ ವಿರಾಜಪೇಟೆ, ಪೊನ್ನಂಪೇಟೆ ತಾಲೂಕ್ರ ಬೋರೆ ಬೋರೆ ಆದಿವಾಸಿ ಬುಡಕಟ್ಟು ಸಂಘತ್ರ ಕೂಟಾದನೆಲ್ ಶ್ರೀ ಭಗವಾನ್ ಬಿರ್ಸಾ ಮುಂಡಾ ಎಂಗಡ 151 ಪುಟ್ಟನ ನಾಡರ ಮಾರಿಪತ್ ಜನಜಾತಿರ ಗೌರವ ದಿವಸ್ ಕಾರ್ಬಾರ್. ಇದೇ ತಿಂಗ 15 ಮಜ್ಜನ ದಂಡರೆ ಗಂಟೆಕ ತಿತಿಮತಿ ಶ್ರೀ ಮಹರ್ಷಿ ವಾಲ್ಮೀಕಿ ಭವನತ್ಲ ನಡಪ. ಈ ಕಾರ್ಬಾರ್ಲು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಎನ್ಎಸ್ ಬೋಸ್